ಆಹಾರದಲ್ಲಿ ಸ್ವಾವಲಂಬಿನಿಯಾಗಿದೆ. ಸೊ ಮೊದಲು ನಾವು ಅಮೆರಿಕ ಮತ್ತು ಇತರೆ ದೇಶಗಳಿಂದ ಆಹಾರವನ್ನು ಆಮದು ಮಾಡಿಕೊಳ್ತಿದ್ದು. PL 480 ಅಂತ ಒಂದು ಸ್ಕೀಮೇ ಇತ್ತು ಮೊದಲು. ಅಂದ್ರೆ ಅಮೆರಿಕದಿಂದ ಗೋಧಿ ನಮ್ಮ ಹಡಗಿನ ಮುಖಾಂತರ ಬಂದ್ರೆ ಮಾತ್ರ ನಮ್ಮ ರೈತರಿಗೆ ಅಥವಾ ನಮ್ಮ ದೇಶದ ಜನರಿಗೆ ಆಹಾರ ಲಭ್ಯತೆ ಇರ್ತಿತ್ತು. ಆದ್ರೆ ಈಗ ನಮ್ಮ ದೇಶದಲ್ಲಿ ಆಹಾರದಲ್ಲಿ ಸ್ವಾವಲಂಬನೆ ಆಗಿದೆ. ಆದ್ರೆ ಇನ್ನೊಂದು ನಮಗೆ ಸಮಸ್ಯೆ ಆಗ್ತಾ ಇದೆ. ಯಾವಾಗ 1966 ನಂತರ ನಾವು ಹಸಿರು ಕ್ರಾಂತಿ ನಂತರ ಹೈಬ್ರಿಡ್ಸ್ ಹೊಸ ಹೊಸ ತಳಿಗಳನ್ನ ನಮ್ಮ ರೈತರು ಬೆಳೆಯಕ್ಕೆ ಶುರು ಮಾಡಿದ್ರಲ್ಲ, ಇಳುವರಿಯಲ್ಲಿ ಹೆಚ್ಚಾಗ್ತಾ ಹೋಗಿತ್ತು. ಎಲ್ಲಿವರೆಗೆ ಅಂದ್ರೆ 90-95 ತಕ ಇಳುವರಿಯಲ್ಲಿ ಹೆಚ್ಚಾಗ್ತಾ ಅದು. ಪ್ರತಿ ಕಿಲೋ ನೀವು ಗೊಬ್ಬರ ಅಥವಾ ಯಾವುದೇ ಪರಿಕರ ಹಾಕಿದ್ರೆ ಅವುಗಳ ಇಳುವರಿ ಬಹಳಷ್ಟು ಏರುಗತಿಯಲ್ಲಿ ಹೋಯಿತು. 1995 ನಂತರ ಇಳುವರಿಯಲ್ಲಿ ಸ್ಥಗಿತ ಆಗ್ತಾ ಇತ್ತು. ನಾವು ಹೆಚ್ಚು ಹೆಚ್ಚು ಪರಿಕರಗಳನ್ನ ಬಳಸಿದ್ರೂ ಸಹ ಇಳುವರಿಯಲ್ಲಿ ಅಷ್ಟೇನು ಗಣನೀಯವಾಗಿ ಹೆಚ್ಚಾಗ್ತಾ ಇಲ್ಲ. ಅಂದ್ರೆ ಪರ್ ಕೆಜಿ ಅವಾಗ 4 ಅಥವಾ 6 ಕಿಲೋ ನಾವು ಯೂರಿಯಾ ಅಥವಾ ಯಾವುದೇ ಒಂದು ಗೊಬ್ಬರ ಉಪಯೋಗ ಮಾಡಿದ್ರೆ ಏನು ತಗೋತಿದ್ದಿಲ್ಲ. ಇವಾಗ 2 ಅಥವಾ 3 ಕಿಲೋ ಅಂದ್ರೆ ಬಹಳ ಆಯ್ತು. ಇದರರ್ಥ ಪರಿಕರಗಳ ಬಳಕೆಯ ಸಾಮರ್ಥ್ಯತೆ ಏನಿದೆ ಕಡಿಮೆ ಆಗ್ತದೆ, ಇಳುವರಿಯಲ್ಲಿ ಗಣನೀಯವಾಗಿ ಕುಂಠಿತವಾಗ್ತದೆ. ಹೀಗಾಗಿ ಏನ್ ಆಗ್ತಾ ಇದೆ ಅಂದ್ರೆ ಪರಿಸರದಲ್ಲಿ ರಾಸಾಯನಿಕಗಳ ಬಳಕೆ ಮಾಡುವುದನ್ನು ಹೆಚ್ಚಾಗಿದೆ. ಸೊ ಅವುಗಳ ಉಳಿಕೆಯೂ ಸಹ ಮಣ್ಣಿನಲ್ಲಿ ಮತ್ತು ನಾವು ಸೇವಿಸುವಂತ ಗಾಳಿ ನೀರಿನಲ್ಲಿಯೂ ಸಹ ಅದೇ ಆಹಾರದಲ್ಲಿಯೂ ಸಹ ಇವುಗಳ ಉಳಿಕೆ ರಾಸಾಯನಿಕ ಉಳಿಕೆ ನಮಗೆ ಈಗ ಇತ್ತಿತ್ತಲಾಗಿ ಕಂಡು ಬರ್ತವೆ. ಅದರ ವ್ಯತಿರಿಕ್ತ ಪರಿಣಾಮ ನಾವೆಲ್ಲರೂ ನಮ್ಮ ಪರಿಸರದಲ್ಲಿ ಮತ್ತು ನಮ್ಮ ಜನರ ಆರೋಗ್ಯದಲ್ಲಿ ನಾವು ದಿವಸ ಕಾಣ್ತಾ ಇದ್ದೇವೆ. ಸೊ ನಮ್ಮ ಜನರ ಆರೋಗ್ಯ ಕ್ಷೀಣಿಸ್ತಾ ಇದೆ, ಸಾಕಷ್ಟು ರೋಗ ರುಜುಗಳು ಬರ್ತಾ ಇದಾವೆ. ಯಾವುದೋ ಒಂದು ರೋಗ ಬಂದರೂ ತಡೆದುಕೊಳ್ಳುವಂತ ಶಕ್ತಿ ನಮ್ಮ ಜನರ ದೇಹದಲ್ಲಿಲ್ಲ. ಹಾಗೆ ಪರಿಸರ ಸಹ ಅತ್ಯಂತ ಮಲಿನವಾಗಿದೆ. ಇದಲ್ದ ಇನ್ನೊಂದು ಪ್ರಮುಖವಾದಂತ ನಮಗೆ ಋಣಾತ್ಮಕ ಒಂದು ಪರಿಣಾಮ ಅಂದ್ರೆ ಏಕ ಬೆಳೆ ಪದ್ಧತಿ. ನಮ್ಮ ರೈತರು ವಾಣಿಜ್ಯಿಕವಾಗಿ ಕೆಲವೇ ಕೆಲವು ಬೆಳೆಗಳನ್ನ ಬೆಳೀತಾ ಇದ್ರೆ, ಉದಾಹರಣೆಗಾಗಿ ಕಬ್ಬು ಇರಬಹುದು, ಭತ್ತ ಅಥವಾ ಗೋವಿನ ಜೋಳ, ಅದನ್ನ ವಾಣಿಜ್ಯಿಕವಾಗಿ ನಮ್ಮ ರೈತರು ಬೆಳೀತಾ ಇದ್ರೆ, ಸೊ ಈ ಕೆಲವೇ ಕೆಲವು ಬೆಳೆಗಳನ್ನ ನಮ್ಮ ರೈತರು ವಾಣಿಜ್ಯಿಕ ದೃಷ್ಟಿಯಿಂದ ಬೆಳೆದ್ರೆ ಏನಾಗ್ತದೆ ಅಂದ್ರೆ ಆ ಪರಿಸರದಲ್ಲಿ ವೈವಿಧ್ಯತೆ ಕಡಿಮೆ ಆಗ್ತದೆ. ವೈವಿಧ್ಯತೆ ಕಡಿಮೆ ಆಗಂತಲೇ ಏನಾಗ್ತದೆ ಅಂದ್ರೆ ರೋಗ ಮತ್ತು ಕೀಟಗಳ ಬಾಧೆ ಜಾಸ್ತಿ ಆಗ್ತದೆ. ಯಾವಾಗ ರೋಗ ಮತ್ತು ಕೀಟ ಬಾಧೆ ಜಾಸ್ತಿ ಆಗ್ತಂದ್ರೆ ರೈತರು ಅವುಗಳ ಹತೋಟಿಗೆ ಸಾಮಾನ್ಯವಾಗಿ ಹೆಚ್ಚು ಹೆಚ್ಚು ರಾಸಾಯನಿಕಗಳನ್ನು ಬಳಸುವುದು ಒಂದು ಸರ್ವೇ ಸಾಮಾನ್ಯ. ಇದು ಒಂದು ಕಾರಣ. ಆದ್ರೆ ಇನ್ನೊಂದು ಪ್ರಮುಖವಾದಂತಹ ಕಾರಣ ಅಂದ್ರೆ ನಮ್ಮ ಬಳಕೆ ಏನ್ ಮಾಡ್ತಲ್ಲ ನಮ್ಮ ರೈತರು ಅದು ಅತ್ಯಂತ ಅವೈಜ್ಞಾನಿಕವಾಗಿದೆ. ಅವೈಜ್ಞಾನಿಕ ಇದರ ಅರ್ಥ ಏನದು, ಶಿಫಾರಸು ಮಾಡಿದ ಪ್ರಮಾಣ ಮತ್ತು ಅದರ ಒಂದು ಬಳಕೆಯ ಸಮಯ, ಪ್ರಮಾಣ ಮತ್ತು ಬಳಕೆಯ ಪದ್ಧತಿ ವೈಜ್ಞಾನಿಕವಾಗಿ ಇದ್ದಿದ್ರೆ ಕಡಿಮೆ ಬಳಸಬಹುದು. ಅವುಗಳ ಉಳಿಕೆಯು ಸಹ ನಮ್ಮ ಪರಿಸರದಲ್ಲಿ ಮಣ್ಣಿನಲ್ಲಿ ಮತ್ತು ನೀರಿನಲ್ಲಿ ಆಹಾರದಲ್ಲಿ ಕಡಿಮೆ ನಾವು ಕಾಣಬಹುದು. ಇವಾಗ ಏನಾಗ್ತದೆ, ಉದಾಹರಣೆಗಾಗಿ ಈಗ ತಿಪ್ಪೆ ಗೊಬ್ಬರ ಏನಂತಲ್ಲ ಸಗಣಿ ಗೊಬ್ಬರ, ನಮ್ಮ ರೈತರಲ್ಲಿ ತಿಪ್ಪೆ ಗೊಬ್ಬರ ಪ್ರಮಾಣ ಬಹಳಷ್ಟು ಕಡಿಮೆ ಆಗಿದೆ. ಅದಕ್ಕೂ ಮೂಲ ಕಾರಣ ಏಕ ಬೆಳೆ ಪದ್ಧತಿ ಮತ್ತು ಕಮರ್ಷಿಯಲ್ ಅಗ್ರಿಕಲ್ಚರ್ ಏನಂತಲ್ಲ ಮಾಡರ್ನೈಸೇಷನ್ ಆಫ್ ಅಗ್ರಿಕಲ್ಚರ್ ಅಥವಾ ಇಂಪ್ಲಿಮೆಂಟೇಷನ್ ಟ್ರಾಕ್ಟರ್ ಬಳಕೆ ಅಥವಾ ಯಂತ್ರಗಳ ಬಳಕೆಯು ಸಹ ಕೃಷಿಯಲ್ಲಿ ದನಗಳ ಮತ್ತು ದನಕರುಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತದೆ. ಸೊ ಇದರಿಂದ ಏನಾಗ್ತದೆ, ಗೊಬ್ಬರ ಮಾಡಲಿಕ್ಕೆ ಸಗಣಿ ಮತ್ತು ಇನ್ನುಳ ಗಂಜಲ ಪರಿಕರಗಳ ಕಡಿಮೆ ಆಗ್ತದೆ. ಸೊ ಸಗಣಿ ಗೊಬ್ಬರ ಬಳಕೆ ಕಡಿಮೆ ಆಗ್ತದೆ ಮತ್ತು ಇನ್ನಿತರ ತ್ಯಾಜ್ಯ ಏನಂತಲ್ಲ ಕೃಷಿ ತ್ಯಾಜ್ಯಗಳಾದಂತ ಕಬ್ಬಿನ ರವುದಿ ಇರಬಹುದು, ಕೋಲ್ ಇರಬಹುದು ಅಥವಾ ಯಾವುದೇ ಬೆಳೆಯನ್ನು ಕಟಾವು ಮಾಡಿದ ನಂತರ ಅದನ್ನ ವ್ಯವಸ್ಥಿತವಾಗಿ ಕಾಂಪೋಸ್ಟ್ ರೂಪದಲ್ಲಿ ಪರಿವರ್ತನೆ ಮಾಡಿ ನಾವು ಭೂಮಿಗೆ ಬಳಸಬೇಕಾಗ್ತದೆ. ಈಗ ರೈತರು ಕಬ್ಬು ಬೆಳೆ ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ರೈತರು ಅದೇನ ತ್ಯಾಜ್ಯ ಇರ್ತೈತಲ್ಲ ರವುದಿ ಅಥವಾ ಇನ್ಯಾವತರ ಕಬ್ಬಿನ ಕಟಾವಾದ ನಂತರ ಉಳಿದಂತ ಭೂಮಿ ಮೇಲೆ ಉಳಿದಂತ ತ್ಯಾಜ್ಯವನ್ನು ಅವ್ಯವಹತಿಗೆ ಅದನ್ನು ಸುಡ್ತಾ ಇದ್ದಾರೆ. ಸುಟ್ಟರೆ ಏನಂತ ಪರಿಸರದಲ್ಲಿ ಒಂದು ಮಾಲಿನ್ಯವಾಗ್ತದೆ, ಇನ್ನೊಂದು ಪೋಷಕಾಂಶಗಳನ್ನ ನಾವು ನಾಶ ಮಾಡ್ತಾ ಇದ್ದೇವೆ. ಸೊ ಹೀಗೆ ವಿವಿಧ ಕಾರಣಗಳಿಂದ ನಮ್ಮಲ್ಲಿ ಇಳುವರಿ ಮಟ್ಟ ಕಡಿಮೆ ಆಗ್ತದೆ. ಎಲ್ಲಾ ಬೆಳೆಗಳಲ್ಲಿ ಇಳುವರಿ ಮಟ್ಟ ಕಡಿಮೆ ಆಗದೆ ಪರಿಕರ ಬಳಕೆ ಹೆಚ್ಚಾಗಿದೆ, ಪರಿಸರ ಮಾಲಿನ್ಯ ಹೆಚ್ಚಾಗಿದೆ, ಆಹಾರದಲ್ಲಿ ಅವುಗಳ ರಾಸಾಯನಿಕ ಉಳಿಕೆ ಆಗ್ತದೆ, ಅದು ನಮ್ಮ ಜನರ ಒಂದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳ್ತಾ ಇದೆ. ಮತ್ತು ನ್ಯೂಟ್ರಿಷಿಯಸ್ ಫುಡ್ ಏನಂತಲ್ಲ ನಾವು ಕನ್ಸ್ಯೂಮ್ಷನ್ ಕಡಿಮೆ ಆಗ್ತದೆ. ನ್ಯೂಟ್ರಿಷಿಯಸ್ ಫುಡ್ ಅಂದ್ರೆ ಉದಾಹರಣೆಗಾಗಿ ನಾ ಆಗಲೇ ಹೇಳಿದಾಗ ತೃಣಧಾನ್ಯಗಳನ್ನು ಮಾತ್ರ ಸೇವಿಸ್ತಾ ಇದೆ. ಅಕಡಿ ಕಾಳ ಸಾಕಷ್ಟು ಸೇವಿಸ್ತಾ ಇಲ್ಲ, ಯಾಕಂದ್ರೆ ಅದನ್ನು ಬೆಳೀತಾ ಇಲ್ಲ. ಅಕಡಿ ಕಾಳದಂತ ತೊಗರಿ ಇರಬಹುದು, ಉದ್ದು ಇರಬಹುದು, ಹೆಸರು ಇರಬಹುದು, ಅಲಸಂದಿ ಇರಬಹುದು, ಹುರುಳಿ ಇರಬಹುದು, ಇವುಗಳೆಲ್ಲ ಪೋಷಕಾಂಶ ಅಂದ್ರೆ ಪ್ರೋಟೀನ್ಸ್ ಹೆಚ್ಚಿರ್ತದೆ, ಅವು ನಮ್ಮ ದೇಹದ ಬೆಳವಣಿಗೆ ಬೇಕಾಗ್ತದೆ. ಹಾಗೆ ನಾವು ಸಾಕಷ್ಟು ಹಣ್ಣು ಮತ್ತು ತರಕಾರಿಗಳನ್ನ ಸೇವನೆ ಕಡಿಮೆ ಮಾಡಿದವು, ಯಾಕಂದ್ರೆ ಅದನ್ನು ಬೆಳೀತಾ ಇಲ್ಲ. ನಮ್ಮ ರೈತರಿಗೆ ಅದನ್ನು ಪರ್ಚೇಸಿಂಗ್ ಪವರ್ ಅಂತಲ್ಲ ಕೊಳ್ಳುವ ಶಕ್ತಿ ಇಲ್ಲ, ಹಣ್ಣು ಮತ್ತು ತರಕಾರಿಗಳನ್ನು. ಆದರೆ ಅವರು ಬೆಳಕೊಂದು ಸೇವನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ರೈತರು. ಸೊ ಸಣ್ಣ ಮತ್ತು ಅತಿ ಸಣ್ಣ ರೈತರು ತಾವೇ ಎಲ್ಲ ವೈವಿಧ್ಯತೆಗಳನ್ನು ಬೆಳಕೊಂಡು ಮನೆಗೆ ಏನು ಬೇಕಲ್ಲ ಅದಕ್ಕೆ ಕೌಟುಂಬಿಕ ಕೃಷಿ ಅಂತ ನಮಗೆ ಇನ್ನೊಂದು ಕಾನ್ಸೆಪ್ಟ್ ನಾನು ಹೇಳ್ತಾ ಇದ್ದೇನೆ. ಫ್ಯಾಮಿಲಿ ಫಾರ್ಮಿಂಗ್, ಮೊದಲು ಫ್ಯಾಮಿಲಿ ಫಾರ್ಮಿಂಗ್ ಇತ್ತ. ಸಿ, ನಮ್ಮ ದೇಶದಲ್ಲಿ 85-86% ಸಣ್ಣ ಮತ್ತು ಅತಿ ಸಣ್ಣ ರೈತರೇ ಇದ್ದಾರೆ. ಅವರ ಜೀವನ ಆಧಾರೇ ಕೃಷಿ. ವಿಪರ್ಯಾಸ ಅಂದ್ರೆ 2-4 ಎಕರೆ ಇದ್ದು ರೈತರು ಸಹ ವಾಣಿಜ್ಯಕವಾಗಿ ಕಬ್ಬು ಬೆಳೆದು ಮತ್ತು ಅವರಿಗೆ ಈ ಜೀವನಕ್ಕೆ ಏನು ಬೇಕಲ್ಲ ಕಾಯಿಪಲ್ಲೆ ಹಿಡಿದು ಇವತ್ತು ಅಕ್ಕಡೆ ಕಾಳನ್ನು ಎಲ್ಲ ಮಾರುಕಟ್ಟೆದಿಂದ ಕೊಂಡುಕೊಳ್ಳೋದ್ರಿಂದ ಅವ್ರು ಏನು ಕಬ್ಬಿನಿಂದ ಬಂದ ಆದಾಯ ಮತ್ತೆ ಅದು ಮಾರ್ಕೆಟ್ಗೆ ಹಾಕ್ತಾರೆ. ಒಂದು, ಪರ್ಚೇಸಿಂಗ್ ಪವರ್ ಕಡಿಮೆ ಆಗಿದೆ ಮತ್ತು ಅವರ ಆರೋಗ್ಯ ಹಾಳಾಗ್ತದೆ. ಅವರಲ್ಲಿ ಏನೇ ಆದಾಯ ಗಳಿಸಿದ್ರೂ ಸಹ ಕೊನೆಗೆ ಅವರು ಸಾಲಿನ ಸುಳಿಯಲ್ಲಿ ಸಿಲುಕ್ತಾರೆ. ಸೊ ಹೀಗಾಗಿ ನಮಗೆ ಅತ್ತಿತ್ತಲಾಗಿ ನಮ್ಮೆಲ್ಲರಿಗೂ ಬೇಕಾಗಿರೋದು ಪರಿಸರ ಸ್ನೇಹಿ ವಿಷಮುಕ್ತ ಆಹಾರ ಉತ್ಪಾದನಾ ಪದ್ಧತಿಗಳು. ಸೊ ಈ ದೃಷ್ಟಿಯಿಂದ ನಮ್ಮ ಕೆಲವೊಬ್ಬರು ರೈತರು ಸಹ ಇಂಥ ಒಂದು ಪರಿಸರ ಸ್ನೇಹಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುತ್ತಾರೆ. ಸೊ ಇದರಲ್ಲಿ ಎಕಾಲಜಿಕಲ್ ಫಾರ್ಮಿಂಗ್ ಅಂತ ಹೇಳ್ತೇವೆ ನಾವು. ಇದರಲ್ಲಿ ಸಾಕಷ್ಟು ವಿಧಗಳಿದಾವೆ. ಒಂದು ನೈಸರ್ಗಿಕ ಕೃಷಿ ಹೇಳ್ಬೋದು, ನ್ಯಾಚುರಲ್ ಫಾರ್ಮಿಂಗು, ನೇಚರ್ ಫಾರ್ಮಿಂಗ್ ಅನ್ಬೋದು, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಸಾವಯವ ಕೃಷಿ, ಜೀವ ಚೈತನ್ಯ ಕೃಷಿ, ಹೋಮ ಫಾರ್ಮಿಂಗ್ ಅಂತ ಹೇಳ್ತವೆ, ಹಾಗೆ ಪರ್ಮಾಕಲ್ಚರ್ ಅಂತ ಹೇಳ್ತವೆ. ಸೊ ವಿವಿಧ ಪದಪುಂಜಗಳಿಂದ ನಾವು ಈ ಪರಿಸರ ಸ್ನೇಹಿ ಕೃಷಿಗಳನ್ನ ವಿವರಣೆ ಮಾಡ್ತಾ ಇದ್ದೇವೆ. ಸೊ ಇವುಗಳ ಪದ್ಧತಿಯಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಇದ್ರೂ ಸಹ ಈ ಎಲ್ಲ ಪರಿಸರ ಸ್ನೇಹಿ ಪದ್ಧತಿಗಳ ಗುರಿ ಒಂದೇ, ವಿಷಮುಕ್ತ ಆಹಾರ ಉತ್ಪಾದನೆ ಮಾಡುದು ಮತ್ತು ಸಸ್ಟೈನೇಬಲ್ ಫುಡ್ ಪ್ರೊಡಕ್ಷನ್, ಸುಸ್ಥಿರ ಕೃಷಿ ಉತ್ಪಾದನೆ ಮತ್ತು ಪರಿಸರವನ್ನು ರಕ್ಷಿಸುವುದು ಆಗಿದೆ. ಮಣ್ಣು ಮತ್ತು ಪರಿಸರ. ಇವತ್ತು ಮಣ್ಣಿನ ಫಲವತ್ತತೆ ಹಾಳಾಗಿದೆ. ಮಣ್ಣಿನ ಫಲವತ್ತತೆ ಹಾಳಾಗಲಿಕ್ಕೆ ಮುಖ್ಯ ಕಾರಣ ನಾವು ಸಾಕಷ್ಟು ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸ್ತಾ ಇಲ್ಲ. ಸಾವಯವ ಗೊಬ್ಬರ ಅಂದ್ರೆ ಈಗ ತಿಪ್ಪೆ ಗೊಬ್ಬರ ಇರ್ಬೋದು ಅಥವಾ ಕಾಂಪೋಸ್ಟ್ ಇರ್ಬೋದು ಅಥವಾ ಹಸಿರೆಲೆ ಗೊಬ್ಬರ ಇರ್ಬೋದು ಅಥವಾ ಯಾವುದೇ ಹಿಂಡಿ ಇರ್ಬೋದು, ಇವೆಲ್ಲ ನಾವು ಬಳಸ್ತಾ ಇಲ್ಲ, ಕೇವಲ ರಾಸಾಯನಿಕ ಗೊಬ್ಬರಗಳನ್ನ ಮಾಸ್ತಾ ಬಳಸ್ತಾರೆ. ಹೀಗಾಗಿ ಏನಾಗ್ತಾ ಇದೆ ಅಂದ್ರೆ ಇವತ್ತು ನಮ್ಮ ಮಣ್ಣಿನಲ್ಲಿ ಕೇವಲ ಆರ್ಗ್ಯಾನಿಕ್ ಕಾರ್ಬನ್ ಅದು ಸಾವಯವ ಇಂಗಾಲದ ಅಂಶ ಗಣನೀಯವಾಗಿ ಕಡಿಮೆ ಆಗಿದೆ. ಅವರೇಜ್ ಒಂದು ಸರಾಸರಿ ತಗೊಂಡ್ರೆ 0.25-0.3% ಮಾತ್ರ ನಮ್ಮ ಭೂಮಿಯಲ್ಲಿ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ಇದೆ. ನಮ್ಮ ಒಂದು ಸಾಧಾರಣವಾಗಿ ಬೆಳೆ ಉತ್ಪಾದನೆ ಮಾಡಬೇಕಾದ್ರೆ ಆರೋಗ್ಯಯುತ ಬೆಳೆ ಕನಿಷ್ಠ 1% ಸಾವಯವ ಇಂಗಾಲ ಕಾಯ್ದುಕೊಳ್ಬೇಕಾದ ಮಣ್ಣಿನಲ್ಲಿ, ಅದರ ಅಂಶ ಬಹಳಷ್ಟು ಗಣನೀಯವಾಗಿ ಕಡಿಮೆ ಆಗಿದೆ. ಸೊ ಇದಕ್ಕೆ ಮೂಲ ಕಾರಣ ನಾವು ಸಾವಯವ ಪದಾರ್ಥಗಳನ್ನ ಗೊಬ್ಬರಗಳನ್ನ ಮಣ್ಣಿನಿಗೆ ಸೇರಿಸ್ತಾ ಇಲ್ಲ. ಇದು ಒಂದು. ಇನ್ನು ವೈವಿಧ್ಯತೆ ನಾವು ಬೆಳೆಯನ್ನ ಮಾಡ್ತಲ್ಲ. ಮೊದಲು ಬೆಳೆ ವೈವಿಧ್ಯತೆ ಇತ್ತು. ಈ ಅಕ್ಕಡಿ ಕಾಳಾಗಂತ ಸೋಯಾಬೀನ್ ಇರ್ಬೋದು, ಅಲಸಂದಿ ಇರ್ಬೋದು, ಹೆಸರು, ಉದ್ದು, ತೊಗರಿ ಇವೆಲ್ಲ ಏನ್ ಮಾಡ್ತಂದ್ರ 3-4 ತಿಂಗಳದಾಗ ಬಂದ ನಂತರ ಅವುಗಳ ಎಲೆಗಳು ಅಲ್ಲೇ ಉದುರ್ತಾವ, ಮಣ್ಣಿಗೆ ಸೇರ್ತಾವ, ಮತ್ತು ಅವು ಲೆಗ್ಯೂಮ್ಸ್ ಅಂತ ಹೇಳ್ತೇವೆ ನಾವು. ಲೆಗ್ಯೂಮ್ಸ್ ಅಂದ್ರೇನು, ಅವುಗಳಲ್ಲಿರುವ ಬೇರುಗಳಲ್ಲಿ ಗಂಟುಗಳಿರ್ತಾವ. ಅವುಗಳ ಬೇರುಗಳಲ್ಲಿ ಗಂಟಂದ್ರೇನು, ಅಲ್ಲಿ ಸಾರಜನಕವನ್ನು ಸ್ಥಿರೀಕರಣ ಮಾಡುವಂತ ಸೂಕ್ಷ್ಮಾಣು ಜೀವಿಗಳ ಗಂಟಿನಲ್ಲಿ ಇರ್ತಾವ. ನಾವು ಸೇರಿಸುವಂತ ಗಾಳಿ ಏನಿದೆಲ್ಲ 78% ಸಾರಜನಕ ಇದೆ. ಆ ಅಂತ ಸಾರಜನಕ ಬೆಳೆಗಳು ನೇರವಾಗಿ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಉಪಯೋಗ ಮಾಡದೇ ಇರುವಂತ ಸಾರಜನಕ ಬೆಳೆಗಳಿಗೆ ಉಪಯೋಗ ಬರುವಂತ ರೂಪದಲ್ಲಿ ಮಾಡುವಲಿಕ್ಕೆ ಈ ಸೂಕ್ಷ್ಮಾಣು ಜೀವಿಗಳು ಸಹಾಯ ಆಗ್ತಾವ. ಸೊ ಬೆಳೆಗಳು ಅಮೋನಿಯಾ ಮತ್ತು ನೈಟ್ರೇಟ್ ರೂಪದಲ್ಲಿ ಸಾರಜನಕವನ್ನ ಹೀರ್ಕೊಳ್ತಾವ. ಸೊ ಈ ಅಮೋನಿಯಾ ಮತ್ತು ನೈಟ್ರೇಟ್ ರೂಪದಲ್ಲಿ ಪರಿವರ್ತನೆ ಮಾಡಲಿರುವಂತ ಶಕ್ತಿ ಏನಿರ್ತೈತಿ ಈ ಬೆಳೆಗಳ ಗಂಟುಗಳಲ್ಲಿರುವಂತಹ ಸೂಕ್ಷ್ಮಾಣು ಜೀವ, ರೈಜೋಬಿಯಂ ಇರ್ಬೋದು, ಅಜೋಟೋಬ್ಯಾಕ್ಟೀರಿಯಾ ಇರ್ಬೋದು, ಅಜೋಸ್ಪೈರ್ಲಮ್, ಇವೆಲ್ಲ ಸಾರಜನಕ ಸ್ಥಿರೀಕರಣ ಮಾಡುವಂತ ಬ್ಯಾಕ್ಟೀರಿಯಾ ಸೂಕ್ಷ್ಮಾಣು ಜೀವಿಗಳು. ಸೊ ಈ ಬೆಳೆ ವೈವಿಧ್ಯತೆ ಇರದೇ ಇರೋದ್ರಿಂದ ಈ ಜೈವ ವೈವಿಧ್ಯತೆನೂ ಕಡಿಮೆ ಆಗಿದೆ, ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ವೈವಿಧ್ಯತೆನೂ ಕಡಿಮೆ ಆಗಿದೆ. ಬ್ಯಾಕ್ಟೀರಿಯಾ ಇರ್ಬೋದು, ಆಕ್ಟಿನೋಮೈಸಿಟ್ಸ್ ಇರ್ಬೋದು, ಫಂಗಸ್, ಸಾಕಷ್ಟು ಅನೇಕ ಉಪಯೋಗ ಬರುವಂತಹ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಭೂಮಿಯಲ್ಲೇ ಇದೆ. ಕೋಟ್ಯಾನುಗಟ್ಟಲೆ ಸೂಕ್ಷ್ಮಾಣು ಜೀವಿಗಳಿದೆ. ಒಂದು ಗ್ರಾಮ ನೀವು ಆರೋಗ್ಯಯುತವಾದಂತ ಮಣ್ಣನ್ನು ಒಂದು ಗ್ರಾಮ ತಗೊಂಡು ವಿಶ್ಲೇಷಣೆ ಮಾಡಿದ್ರೆ ಕೋಟ್ಯಾನುಗಟ್ಟಲೆ ಸೂಕ್ಷ್ಮಾಣು ಜೀವಿಗಳು ಇರ್ತಾವ. ಅದರೊಳಗೆ ಉಪಯೋಗ ಬರುವಂತಹ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆನೇ ಹೆಚ್ಚು. ಸೊ ಅವುಗಳ ಸಂಖ್ಯೆ ಕಡಿಮೆ ಆಗಿದೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ. ಸೊ ಹೀಗಾಗಿ ಬೆಳೆಗಳಿಗೆ ರೋಗ ಹೆಚ್ಚಾಗ್ತೈತೆ, ಬೆಳೆಗಳಿಗೆ ಕೀಟ ಬಾಧೆ ಹೆಚ್ಚಾಗ್ತೈತಿ, ಇಳುವರಿ ಕಡಿಮೆ ಆಗ್ತದೆ. ಸೊ ಇವೆಲ್ಲ ನಮಗೆ ಒಂದು ಋಣಾತ್ಮಕ ಪರಿಣಾಮಗಳನ್ನು ನಾವು ಹಸಿರು ಕಾಂತಿ ನಂತರ ಇತ್ತಿತ್ತಲಾಗಿ ಇವುಗಳನ್ನು ಬಹಳಷ್ಟು ನಾವು ಅನುಭವಿಸ್ತಾ ಇದ್ದೇವೆ. ಸೊ ರೈತರಿಗೂ ಎಲ್ಲ ಗೊತ್ತಾಗಿದೆ. ಹೀಗಾಗಿ ನಾವು ಮತ್ತೆ ಹಿಂದಿನ ಪದ್ಧತಿಗಳಾದಂಥ ಸಾವಯವ ಕೃಷಿ ಇರ್ಬೋದು, ನೈಸರ್ಗಿಕ ಕೃಷಿ ಇರ್ಬೋದು, ಜೈವಿಕ ಕೃಷಿ ಇರ್ಬೋದು, ಹೋಮ ಫಾರ್ಮಿಂಗ್, ಇವೆಲ್ಲ ಈ ಒಂದು ಕೃಷಿ ಪದ್ಧತಿಗಳ ಹೆಚ್ಚು ಚಿಂತನೆ ನಡೆದಿದೆ ಮತ್ತು ಹೆಚ್ಚು ಹೆಚ್ಚು ಸಂಶೋಧನೆಯನ್ನು ಎಲ್ಲ ವಿಶ್ವವಿದ್ಯಾಲಯಗಳು ಆ ದಿಕ್ಕಿನಲ್ಲಿ ಕೈಗೊಳ್ತಾ ಇದ್ದಾವೆ. ಮತ್ತು ರೈತರು ಸಹ ಕೆಲವೊಂದು ಪ್ರೋಗ್ರೆಸಿವ್ ಫಾರ್ಮರ್ ಇಂದ ಮುಂದುವರಿದ ರೈತರು ಅವರೂ ಸಹ ಮುಂದೆ ಬಂದು ಇಂಥ ಒಂದು ಪರಿಸರ ಸ್ನೇಹಿ ಪದ್ಧತಿಗಳನ್ನು ಕೈಗೊಳ್ತದೆ. ನಮ್ಮ ವಿಶ್ವವಿದ್ಯಾಲಯಗಳ ಅಡಿಯಲ್ಲಿ ಸಂಶೋಧನೆ ಈಗ ಆಗ್ತಾ ಇದೆ. ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಡಿಯಲ್ಲಿ 2018 ಸತತ 5 ವರ್ಷಗಳವರೆಗೆ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಬಗ್ಗೆ ತೋಟಗಾರಿಕೆಯ ವಿವಿಧ ಬೆಳೆಗಳ ಮೇಲೆ ನಾವು ಸಂಶೋಧನೆ ಮಾಡಿದೆವು. ವ್ಯಾಲಿಡೇಷನ್ ಟ್ರಯಲ್ಸ್ ಅಂತ ಹೇಳ್ತಾನು. ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ ಮೌಲೀಕರಣ ಪ್ರಯೋಗಗಳನ್ನು ತೋಟಗಾರಿಕೆ ಬೆಳೆಗಳಾದಂಥ ಚಿಕ್ಕು ಇರ್ಬೋದು, ಮಾವು ಇರ್ಬೋದು, ಪೇರು ಇರ್ಬೋದು, ಈ ಕ್ಯಾಶ್ಯೂ ಗೋಡಂಬಿ ಇರ್ಬೋದು, ಅಥವಾ ಸೀತಾಫಲ, ಮೆಣಸಿನಕಾಯಿ, ಬೀನ್ಸ್, ಚೌಳಿಕಾಯಿ ಇರ್ಬೋದು, ಟೊಮ್ಯಾಟೊ, ಕ್ಯಾಬೇಜು, ಮೆಣಸಿನಕಾಯಿ ಮತ್ತು ಉದ್ದು, ಹಾಗೆ ಬಾಳೆ ಮತ್ತು ಹಸಿಶುಂಠಿ ಮತ್ತು ಪೆಪ್ಪರು, ಈ ಎಲ್ಲ ಬೆಳೆಗಳಲ್ಲಿ ನಾವು ವೈಜ್ಞಾನಿಕವಾಗಿ ತುಲನಾತ್ಮಕವಾಗಿ ನಾವು ಮೌಲೀಕರಣ ಪ್ರಯೋಗಗಳನ್ನು ಕೈಗೊಂಡಿದ್ದೆವು. ಸೊ ಅದರ ಒಂದು ಹಿನ್ನೆಲೆಯಲ್ಲಿ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಈ ನೈಸರ್ಗಿಕ ಕೃಷಿಯ ಬಗ್ಗೆ ಅಥವಾ ಶೂನ್ಯ ಬಂಡವಾಳ ನೈಸರ್ಗಿಕ ಬಗ್ಗೆ ಹೇಳುವುದಾದರೆ, ಕೆಲವೊಂದು ಬೆಳೆಗಳಲ್ಲಿ ಗಣನೀಯವಾಗಿ ಇಳುವರಿ ಕಡಿಮೆ ಆಗಿದೆ, ಕೆಲವೊಂದು ಬೆಳೆಯಲ್ಲಿ ಪ್ರೋತ್ಸಾಹದಾಯಕ ಒಂದು ಫಲಿತಾಂಶ ಬಂದಿದೆ. ಈಗ ನಾವು ಮಾಡಿದ್ದ ಪದ್ಧತಿ ಏನಂದ್ರೆ, ಒಂದು ಸುಮಾರು 5-6 ನಮ್ಮ ತೋಟಗಾರಿಕೆ ಸಂಶೋಧನಾ ಕೇಂದ್ರಗಳಲ್ಲಿ ಮತ್ತು ರೈತರ ಕ್ಷೇತ್ರದಲ್ಲಿ ನೇರವಾಗಿ ನಾವು ವೈಜ್ಞಾನಿಕ ಸಂಶೋಧನೆ ಕಂಡುಕೊಂಡಿದ್ದೇವೆ. ನಮ್ಮ ಕ್ಷೇತ್ರದಲ್ಲಿ 4 ತಾಕುಗಳನ್ನು ನಾವು ಪ್ರತ್ಯೇಕವಾಗಿ ಇಟ್ಟು ಅಲ್ಲಿ ಸಂಶೋಧನೆ ಕಂಡುಕೊಂಡು 4 ತಾಕುಗಳಲ್ಲಿ ಪ್ರತ್ಯೇಕ ಟ್ರೀಟ್ಮೆಂಟ್ ಯಾವಂದ್ರೆ, ಒಂದು ಶಿಫಾರಸು ಮಾಡಿದ ಪದ್ಧತಿ. ನಾವೇನು ಶಿಫಾರಸು ಮಾಡಿ, ಉದಾಹರಣೆ ಟೊಮ್ಯಾಟೊ, ಟೊಮ್ಯಾಟೊ ಬೆಳಿಲಿಕ್ಕೆ ಇಷ್ಟು ಸಾರಜನಕ ರಂಜಕ ಹಾಕಿ, ಕೊಟ್ಟಿಗೆ ಗೊಬ್ಬರ ಹಾಕಿ, ರೋಗ ರುಜುಗಳು ಬಂದರೆ ಯಾವ ಔಷಧ ಹೊಡಿಬೇಕಂತ ನಾವೇನು ಶಿಫಾರಸು ಮಾಡಿರ್ತಿತ್ತಾರೆ, ಅದು ಒಂದು ಟ್ರೀಟ್ಮೆಂಟು ಕಂಪ್ಯಾರಿಸನ್ಗಾಗಿ. ಇನ್ನೊಂದು ರೈತರ ಪದ್ಧತಿ, ಅಂದರೆ ನಾವು ಹೇಳಿದ್ರು ಸಹ ರೈತರು ತಮ್ಮದೇ ಆದಂಥ ಒಂದು ಪದ್ಧತಿ, ಅಂದರೆ ಪ್ರಮಾಣದಲ್ಲಿ ಗೊಬ್ಬರಗಳನ್ನು ಬಳಸ್ತಾರೆ. ಸೊ ಅದನ್ನು ಒಂದು ಎವರೇಜ್ ರೈತರ ಒಂದು ಸರ್ವೆ ಮಾಡಿ, ಈ ಉದಾಹರಣೆಗೆ ಟೊಮ್ಯಾಟೊ ಬೆಳೆಯೋಕ್ಕೆ ಏನು ಬೆಳೆಸ್ತಾರೋ ಆ ಏರಿಯಾದಲ್ಲಿ ಅನ್ನುವಂಥ ಒಂದು ರೈತರ ಪದ್ಧತಿ. ಮೂರನೇದು ನೈಸರ್ಗಿಕ ಕೃಷಿ ಪದ್ಧತಿ. ನಾಲ್ಕನೇದು ಸಾವಯವ ಕೃಷಿ ಪದ್ಧತಿ. ಇವು 4 ತಾಕಗಳನ್ನು ಏಕಕಾಲದಲ್ಲಿ ಪ್ರತ್ಯೇಕ ಒಂದು ಪ್ಲಾಟ್ದಲ್ಲಿ ನಾವು 5 ವರ್ಷಗಳವರೆಗೆ ಸಂಶೋಧನೆ ಕೈಗೊಂಡಿದ್ದೆವು. ಈಗ ಉದ್ದೇಶ ಇಷ್ಟ, ಈ ನೈಸರ್ಗಿಕ ಮತ್ತು ಸಾವಯವ ಕೃಷಿಗಳಲ್ಲಿ ಹೇಗೆ ಇಳುವರಿಯಲ್ಲಿ ಪ್ರಮಾಣ ಹೆಚ್ಚಾಗ್ತೈತೆ ಕಡಿಮೆ ಐತೆ, ಹೇಗೆ ಮಣ್ಣಿನ ಗುಣಧರ್ಮ ಹೆಚ್ಚಾಗೋದು ಕಡಿಮೆ, ಇವೆಲ್ಲ ತುಲನಾತ್ಮಕವಾಗಿ ನಾವು ಅಧ್ಯಯನ ಮಾಡಿದೆವು. ಏನೆಲ್ಲ ಅಧ್ಯಯನ ಮಾಡಿದೆವು ಅಂದ್ರೆ, ಬೆಳೆಗಳ ಇಳುವರಿ, ಬೆಳೆಗಳ ಬೆಳವಣಿಗೆ, ಆರ್ಥಿಕತೆ, ಮಣ್ಣಿನಲ್ಲಿ ಆಗುವ ಬದಲಾವಣೆ ಅಂದ್ರೆ ಸಾವಯವ ಇಂಗಾಲ ಹೇಗೆ ಹೆಚ್ಚಾಗಿದೆ, ಮಣ್ಣಿನಲ್ಲಿ ಪೋಷಕಾಂಶಗಳು, ವಿವಿಧ ಪೋಷಕಾಂಶಗಳನ್ನು ನಾವು ಅಧ್ಯಯನ ಮಾಡಿದೆವು. ಸಾರಜನಕ, ರಂಜಕ, ಪೊಟ್ಯಾಸು, ಕ್ಯಾಲ್ಸಿಯಂ, ಮ್ಯಾಗ್ನೇಶಿಯಂ, ಸಲ್ಫರ್, ಮ್ಯಾಂಗನೀಸ್, ಕಾಪರು ಅಂದ್ರೆ ಈ ಜಿಂಕು, ಮತ್ತು ಸತುವು, ಗಂಧಕ, ಹೀಗೆ ಬೆಳೆಗಳಿಗೆ 16 ಪೋಷಕಾಂಶಗಳು ಅತ್ಯಂತ ಅವಶ್ಯಕವಾಗಿ ಬೇಕಾಗ್ತವೆ, ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಅದು. ಇವೆಲ್ಲ ಮಣ್ಣಿನಲ್ಲಿ ಹೇಗೆ ಬದಲಾವಣೆ ಅದು, ಅವುಗಳನ್ನು ಬೆಳೆಗಳು ಹೇಗೆ ತಗೊಂಡುಕೊಂಡು ಮತ್ತು ಅಪ್ಟೇಕ್ ಅಂತಾರೆ ಅದಕ್ಕೆ, ಆಮೇಲೆ ಕ್ವಾಲಿಟಿ ಯಾವ್ಯಾವ ರೀತಿ ಆಯ್ತು, ಮತ್ತು ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳ ಬದಲಾವಣೆ ಹೇಗಾಯಿತು, ಈ ಬ್ಯಾಕ್ಟೀರಿಯಾ ಇರ್ಬೋದು, ಫಂಗಸ್ ಇರ್ಬೋದು, ಆಕ್ಟಿನೋಮೈಸಿಟ್ಸ್ ಇರ್ಬೋದು, ಎಂಜೈಮೆಟಿಕ್ ಆಕ್ಟಿವಿಟೀಸ್ ಇರ್ಬೋದು, ಸಾಯಿಲ್ ಮೈಕ್ರೋಬೈಲ್ ಬಯೋಮಾಸ್ ಕಾರ್ಬನ್ ಅಂತ ಹೇಳ್ತು, ಅದನ್ನು ಎಸ್ಟಿಮೇಟ್ ಮಾಡಿದೆವು ನಾವು. ಹಾಗೆ ಡಿಸೀಸ್ ಪೆಸ್ಟ್ ಅಂತ ಹೇಳ್ತು, ಬೆಳೆಗಳಿಗೆ ಬರುವಂಥ ರೋಗ ಮತ್ತು ಕೀಟಗಳ ಬಾಧೆ ಯಾವ್ಯಾವ, ಇವು 4 ಟ್ರೀಟ್ಮೆಂಟ್ ಏನು ಹೇಳಿಲ್ಲ, ಇವು 4 ಟ್ರೀಟ್ಮೆಂಟ್ದಲ್ಲಿ ಹೇಗೆ ರೋಗ ಮತ್ತು ಕೀಟಗಳು ಬಂದು, ಇವೆಲ್ಲ ಅಧ್ಯಯನ ಮಾಡಿದವು. ಇಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ನಾವು ಏನ್ ಮಾಡಿದ್ವು ಅಂದ್ರೆ, ಸುಭಾಷ್ ಪಳೇಕರ್ ಅಂತ ತಾವು ಕೇಳಿರ್ಬೋದು, ಅವರು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂತ ಹೆಚ್ಚು ಪ್ರತಿಲಿತ ಪಡಿಸ್ತಾ ಇದ್ರು. ಅವರ ಒಂದು ಪ್ರಕಾರ 4 ತತ್ವಗಳಿದಾವೆ. ಏನಂದ್ರೆ 4 ತತ್ವಗಳ, ಬೀಜಾಮೃತ ಅಪ್ಲಿಕೇಶನ್, ಜೀವಾಮೃತ ಅಪ್ಲಿಕೇಶನ್, ಮಲ್ಚಿಂಗ್ ಮತ್ತು ವಾಪಸ್ ಅಂತ. ಅಂದ್ರೆ ಬೆಳೆ ಬಿತ್ತುಕ್ಕಿಂತ ಮುಂಚೆ ಬೀಜಕ್ಕೆ ಬೀಜಾಮೃತ ಲೇಪನ ಮಾಡಿ ಬಿತ್ತುದು, ಸಸಿಗಳ ನಾಟಿ ಮಾಡಬೇಕಾದ್ರೆ ಒಂದು 15-20 ನಿಮಿಷ ಸಸಿಗಳನ್ನು ಬೀಜಾಮೃತದಲ್ಲಿ ಅದ್ದಿ ನಾಟಿ ಮಾಡುದು, ಇದು ಒಂದು ಬೀಜಾಮೃತ ಬಳಕೆ. ಎರಡನೇದು ಘನ ಜೀವಾಮೃತ ಅಥವಾ ಜೀವಾಮೃತ, 2 ನಮೂನಿ ಅದ ಅದ್ರಾಗ. ಜೀವಾಮೃತಗಳನ್ನು ಪ್ರಿಪೇರ್ ಮಾಡಿ ಬೆಳೆಗಳಿಗೆ ಅದು ಉಪಯೋಗ ಮಾಡುದು. ಅಂದ್ರೆ ದ್ರವ ಜೀವಾಮೃತ ಅಂದ್ರೆ ನಾವು ಪ್ರತಿ 15 ಒಂದು ಎಕರೆಗೆ 700 ಲೀಟರ್ ಆದಂಗ ನಾವು ಡ್ರೆಂಚಿಂಗ್ ಮಣ್ಣಿನಲ್ಲಿಗೆ ಸೇರಿಸಿದವು. ಘನ ಜೀವಾಮೃತ ಅಂದ್ರೆ ಬಿತ್ತಕ್ಕಿಂತ ಮುಂಚೆ ಎಕರೆಗೆ ಒಂದು 400 ಅದನ್ನ ಭೂಮಿಗೆ ಮಿಶ್ರಣ ಮಾಡಿ ಬಿತ್ತಿದವ ಅಥವಾ ನಾಟಿ ಮಾಡಿದವ, ಇದು ಜೀವಾಮೃತ ಬಳಕೆ. ಮೂರನೇದಂದ್ರೆ ಮಲ್ಚಿಂಗ್, ಮಲ್ಚಿಂಗ್ ಅಂದ್ರೆ ಹೊದಿಕೆ, ಬೆಳೆಗಳ ಮೇಲೆ ಯಾವುದೇ ರೀತಿಯಿಂದ ಹೊದಿಕೆ ಮುಚ್ಚಬೇಕು. ಇಲ್ಲಿ ನಾವು ಸಾವಯವ ಹೊದಿಕೆ ನಾವು ಬಳಕೆ ಮಾಡಿದವ. ಹೊದಿಕೆಯಲ್ಲಿ ಮೂರು ನಮೂನಿ ಇದಾವ, ಒಂದು ಸಾವಯವ ಹೊದಿಕೆ, ಎರಡನೇದು ಬೆಳೆಗಳ ಹೊದಿಕೆ ಅಂತವು. ಅಂದ್ರೆ ಎಕಡೆ ಕಾಳನ್ನ ಬೆಳೆದ್ರಂದ್ರೆ ಒಂದೂವರೆ ತಿಂಗಳ ಬೇಗ ಅವು ಕವರ್ ಮಾಡಿ ಭೂಮಿ ಮೇಲೆ ಹರಡಿ ಬಿಡ್ತಾವ. ಹೀಗಾಗಿ ಸೂರ್ಯನ ರಶ್ಮಿ ನೇರವಾಗಿ ಭೂಮಿಗೆ ತಾಕೋದಿಲ್ಲ. ಸೊ ಅಲ್ಲಿ ತೇವಾಂಶ ಹಿಡಿದಿಟ್ಕೊಳ್ತದೆ ಭೂಮಿ, ಮತ್ತು ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ವೃದ್ಧಿ ಆಗ್ತಾವ, ಮತ್ತು ಸಾವಯವ ಇಂಗಾಲ ಅದು ವೃದ್ಧಿ ಆಗ್ಲಿಕ್ಕೆ ಸಹಾಯ ಆಗ್ತದೆ. ಇದು ಮಲ್ಚಿಂಗ್. ನಾವು ಹಿಂದಿನ ಬೆಳೆಗಳ ತ್ಯಾಜ್ಯ ಏನಿರ್ತೈತಿಲ್ಲ ಕಟಾವು ಮಾಡಿದಂತರು, ಅದೇ ತ್ಯಾಜ್ಯಗಳನ್ನು ನಾವು ಉಪಯೋಗ ಮಾಡಿ ಸಾವಯವ ಮಲ್ಚಿಂಗ್ ಉಪಯೋಗ ಮಾಡಿದವು. ಇನ್ನು ಅವ್ರ ಪ್ರಕಾರ ನಾಲ್ಕನೇದು ತತ್ವ ಏನಂದ್ರೆ ವಾಪಸ. ವಾಪಸ ಅಂದ್ರೆ ಇದರರ್ಥ ಇದು ಪರಿಕರ ಅಲ್ಲ ಬಳಗಿಸೋದು. ಆದ್ರೆ ಮಣ್ಣಿನಲ್ಲಿ 50% ನೀರು ಮತ್ತು 50% ಗಾಳಿ ಆಡುವಂತ ಒಂದು ಕಂಡೀಷನ್ಸ್ ಏನದ ಅಂತ ಒಂದು ಸ್ಥಿತಿಗೆ ಅವರು ವಾಪಸ ಅಂತ ಕರೀತಾರೆ. ವಾಪಸ ಅಂದ್ರೆ ಮರಾಠಿ ಹೆಸರು ಇದು. ಈ ವಾಪಸ ಬರಲಿಕ್ಕೆ ಏನ್ ಮಾಡಬೇಕು, ಸಾಕಷ್ಟು ಸಾವಯವ ಪದಾರ್ಥ ಮಣ್ಣಿನಲ್ಲಿ ಇರಬೇಕು. ಸೊ ಮಣ್ಣಿನ ರಚನೆ ಚೆನ್ನಾಗಿ ಇರಬೇಕು, ನೀರು ಹಿಡಿದುಕೊಳ್ಳುವಂತ ಶಕ್ತಿ ಚೆನ್ನಾಗಿರಬೇಕು, ನೀರು ಇಂಗುವಂತ ಶಕ್ತಿ ಇರಬೇಕು. ನಮ್ಮ ಅಧ್ಯಯ ಮಾಡಿದಲ್ಲಿ ನಾವು ಸಹ ಮಣ್ಣಿನಲ್ಲಿ ನೀರು ಇಂಗುವಿಕೆಯನ್ನು ನೋಡಿದವು, ನೀರು ಹಿಡಿದಿಟ್ಟುಕೊಳ್ಳುವಿಕೆಯನ್ನು ಅನಲೈಸ್ ಮಾಡಿ ನೋಡಿದವು, ರೋಗ ರುಜುಗಳು ಹೇಗೆ ಮಾಡಿದ್ವು ಎಲ್ಲಾ ಮಗ್ಗುಲದಿಂದ ನಾವು ಅಧ್ಯಯನ ಮಾಡಿ ನಾವು ಫಲಿತಾಂಶವನ್ನು 4-5 ವರ್ಷಗಳವರೆಗೆ ಒಂದು ಒಟ್ಟಾರೆ ಫಲಿತಾಂಶ ಬಂದದೆ ನಮಗೆ. ಸೊ ಅದರ ಒಂದು ಆಧಾರದ ಮೇಲೆ ನಾವು ಫಲಿತಾಂಶದ ಸಾರಾಂಶ ಹೇಳಬೇಕಾದ್ರೆ, ಹೆಚ್ಚು ಪೋಷಕಾಂಶಗಳನ್ನು ತೆಗೆದುಕೊಂಡು ಬೆಳೆಯುವಂತ ವಾಣಿಜ್ಯಿಕ ಬೆಳೆಗಳಾದಂತಹ ಟೊಮ್ಯಾಟೋ, ಕ್ಯಾಬೇಜು ಅಥವಾ ಮೆಣಸಿನಕಾಯಿ, ಈ ಎಲ್ಲ ಬೆಳೆಗಳಲ್ಲಿ ಏನಾಗ್ತದೆ ಅಂದ್ರೆ ಇಳುವರಿ ಸಾಕಷ್ಟು ಗಣನೀಯವಾಗಿ ಕಡಿಮೆ ಆಗಿದೆ. ಇಳುವರಿ ಮಟ್ಟದಲ್ಲಿ ಎಷ್ಟು ಕಡಿಮೆ ಆಯ್ತು ಅಂದ್ರೆ 55-56% ಇಳುವರಿ. ನಮ್ಮ ಶಿಫಾರಸು ಮಾಡಿದ ಪದ್ಧತಿ ಏನೈತಲ್ಲ ಅದಕ್ಕಿಂತ ಟೊಮ್ಯಾಟೋ ಅಥವಾ ಬೀನ್ಸ್ದಲ್ಲಿ, ಕ್ಯಾಬೇಜ್ದಲ್ಲಿ, ಮೆಣಸಿನಕಾಯಿದಲ್ಲಿ 57-58% ಈ ಒಂದು ರೇಂಜ್ದಲ್ಲಿ ಇಳುವರಿ ಸಾಕಷ್ಟು ಕಡಿಮೆ ಆಗ್ತದೆ ಶಿಫಾರಸು ಮಾಡಿದ ಪದ್ಧತಿಗಿಂತ. ಆದರೆ ಕೆಲವೊಂದು ಬೆಳೆಗಳಾದಂಥ ಈ ಚವಳಿ ಇರ್ಬೋದು ಅಥವಾ ಕ್ಯಾಶ್ಯೂ ಏನಾಗ್ತಿಲ್ಲ, ಗೋಡಂಬಿ ಇರ್ಬೋದು, ಸಪೋಟ ಚಿಕ್ಕು ಇರ್ಬೋದು ಅಥವಾ ಸೀತಾಫಲ, ಈ ಸೀತಾಫಲ ಮತ್ತು ಚವಳಿ ಮತ್ತು ಪೇರು ಪ್ರಮುಖವಾಗಿ ಇವುಗಳಲ್ಲಿ ಧನಾತ್ಮಕವಾದಂಥ ಅಂಶ ನಮಗೆ ಕಂಡು ಬಂದೈತಿ ಇಳುವರಿಯಲ್ಲಿ ಮತ್ತು ಆರ್ಥಿಕತೆಯಲ್ಲಿ. ನಾವು ಖರ್ಚು ವೆಚ್ಚಗಳನ್ನು ತೆಗೆದು ಪರಿಕರಗಳ ಮತ್ತು ಲೇಬರ್ ಬಳಸ್ತವಲ್ಲ ಅವುಗಳನ್ನು ಎಲ್ಲ ವೆಚ್ಚಕ್ಕೂ ನಿವ್ವಳ ಆದಾಯ ಎಷ್ಟು ಪಟ್ಟು, ಬೆನಿಫಿಟ್ ಕಾಸ್ಟ್ ರೇಷ್ಯೂ ಎಷ್ಟು, ಇವನು ಸಹ ನಾವು ಗಣನೆಗೆ ತೆಗೆದುಕೊಂಡು ನಾವು ಅನಲೈಸ್ ಮಾಡಿದೆವು. ಸೊ ನಾ ಏನು ಹೇಳಿದಲ್ಲ, ಈ ಸೀತಾಫಲ ಅಥವಾ ಚವಳೆ ಪೇರು ಇಂಥ ಬೆಳೆಗಳಲ್ಲಿ ನಮ್ಮ ಧನಾತ್ಮಕವಾದಂಥ ಫಲಿತಾಂಶ ಕಂಡು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂತ ನಾನು ಹೇಳ್ತಾನೆ. ಯಾಕಂದ್ರೆ ಅದನ್ನ ನಾವು ಮೌಲ್ಯೀಕರಣ ಮಾಡಿದವು. ವ್ಯತ್ಯಾಸ ಇದೆ, ಬರೇ ನೈಸರ್ಗಿಕ ಕೃಷಿ ಅನ್ನೋದು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ, ಇವಕ್ಕೆ ಎರಡಕ್ಕೂ ವ್ಯತ್ಯಾಸ ಇದೆ. ಸೊ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ 4 ತತ್ವ ಪಾಲಕರ ಪ್ರಕಾರ ಅವನ್ನ ಮಾತ್ರ ಮೌಲ್ಯೀಕರಣ ಮಾಡಿದ ಆ ಒಂದು ಮೌಲ್ಯೀಕರಣ ಫಲಿತಾಂಶ ಪ್ರಕಾರ ಈ ಬೆಳೆಗಳಲ್ಲಿ ಇಳುವರಿ ಕಡಿಮೆ ಆಗಿರುತ್ತೆ, ಮತ್ತು ಈ ಚವಳಿ ಮತ್ತು ಇವೇನಿದಾವ ಹೇಳ ಪೇರು ಮತ್ತು ಸೀತಾಫಲ ಇವುಗಳಲ್ಲಿ ಧನಾತ್ಮಕ ಇಳುವರಿ ನಮಗೆ ಕಂಡು ಬಂದೈತೆ. ಅದು ಯಾವಾಗಂದ್ರೆ 3 ಅಥವಾ 4 ವರ್ಷ ನಂತರ. ಮೊದಲನೇ ಮತ್ತು 2ನೇ ವರ್ಷ ಇವು ಬೆಳೆಗಳಲ್ಲೂ ಗಣನೀಯವಾಗಿ ಇಳುವರಿ ಕಡಿಮೆ ಆಗುತ್ತೆ. ಆದರೆ 4ನೇ ವರ್ಷ, 5ನೇ ವರ್ಷ, 3ನೇ ವರ್ಷದಿಂದ ಈ ಇಂಥ ಬೆಳೆಗಳಲ್ಲಿ ಇಳುವರಿಯ ಪ್ರಮಾಣ ಸ್ವಲ್ಪ ಹೆಚ್ಚಾಗಿ ಈ ಶಿಫಾರಸು ಮಾಡಿದ ಪದ್ಧತಿಗೆ ಸರಿಸಮಾನಾಗಿ ಅಥವಾ ಸಮೀಪ ಬರುವಂಥ ಇಳುವರಿ ಮಟ್ಟ ಬಂದಿದೆ. ಆದರೆ ಈ ವಾಣಿಜ್ಯಿಕ ಬೆಳೆಯಾದಂಥ ಕ್ಯಾಬೇಜ್ ಇರ್ಬೋದು, ಟೊಮ್ಯಾಟೊ, ಚಿಲ್ಲಿ ಇವುಗಳಲ್ಲಿ ಸಮಸ್ಯೆ ಏನಾಯ್ತು ಅಂದ್ರೆ ನಾವು ಮಣ್ಣಿನಲ್ಲಿ ಫಲವತ್ತತೆ ಸ್ವಲ್ಪ ಹೆಚ್ಚಿಗೆ ಮಾಡಿಕೊಂಡು ಗುಣಧರ್ಮ ನಾವು ಹೆಚ್ಚು ಮಾಡಬಹುದು ಮಣ್ಣಿನಲ್ಲಿ 4 ಅಥವಾ 5 ವರ್ಷ ನಂತರ. ಆದರೆ ರೋಗ ಮತ್ತು ಕೀಟ ಹತೋಟಿ ಏನದಲ್ಲ ಅದು ಬಹಳಷ್ಟು ಸಮಸ್ಯಾತ್ಮಕವಾಗಿದೆ. ಇಲ್ಲಿ ನಾವು ರೋಗ ಮತ್ತು ಕೀಟ ಹತೋಟಿಗೆ ನೈಸರ್ಗಿಕ ಕೃಷಿಯಲ್ಲಿ ಏನ್ ಮಾಡಿದೆ ಅಂದ್ರೆ ಅಸ್ತ್ರಗಳಾದವು, ಹರ್ಬಲ್ ಕನ್ಕಾಕ್ಷನ್ಸ್ ಅಂತಾರೆ. ನೀಮಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿಯಸ್ತ್ರ, ದಶಪರ್ಣಕಷಾಯ, ಶುಂಠಿ ಅಸ್ತ್ರ ಇರ್ಬೋದು ಅಥವಾ ಹುಳಿ ಮಜ್ಜಿಗೆ ಇರ್ಬೋದು, ಇವುಗಳನ್ನೆಲ್ಲ ನಾವು ಗಿಡಮೂಲಿಕೆ ಬಳಸಿ ದೇಶೀಯ ಆಕಳ ಗಂಜಲ ಮತ್ತು ಸೆಗಣೆ ಬಳಸಿ ಇವನ್ನ ತಯಾರು ಮಾಡಿಕೊಂಡು ಅವನ್ನೇ ನಾವು ಉಪಯೋಗ ಮಾಡಿದವು ಎಲ್ಲಿ ನೈಸರ್ಗಿಕ ಕೃಷಿಯ ತಾಕುನಲ್ಲಿ ರೋಗ ಮತ್ತು ಕೀಟ ಬಂದಾಗ. ನಮ್ಮ ಒಂದು ಅನುಭವ ಪ್ರಕಾರ ಇಂಥ ಒಂದು ವಸ್ತ್ರಗಳನ್ನ ಹೆಚ್ಚು ಕಾನ್ಸಂಟ್ರೇಷನ್ದಾಗ ಅಂದ್ರೆ 10-12%ದಲ್ಲಿ ಬಳಕೆ ಮಾಡಿ ಅದು ಪ್ರೊಪೈಲೆಕ್ಟಿಕ್ ಅಂತ ಇರ್ತವೆ. ಅಂದ್ರೆ ರೋಗ ಕೀಟ ಬರೋಕ್ಕಿಂತ ಮುಂಚಿತವಾಗಿ ಅಥವಾ ರೋಗ ಬರಲಿ ಬಿಡಲಿ ಪ್ರತಿ 4-5 ದಿವಸಕ್ಕೊಮ್ಮೆ ಹೂವು ಮತ್ತು ಕಾಯಿ ಆಡೋತ್ನಾಗ ಪ್ರತಿ 4 ದಿವಸಕ್ಕೊಮ್ಮೆ ಸ್ಪ್ರೇ ಮಾಡ್ಬೇಕು. ಉಳಿಕಿದ ಟೈಮ್ದಾಗ ಪ್ರತಿ ವಾರ ಒಂದೊಂದು ಸ್ಪ್ರೇ ಮಾಡ್ಬೇಕು, ಅಂದ್ರೆ ರೊಟೇಷನ್ ಮಾಡ್ಬೇಕು. ಇವಾಗ ದಶಪರ್ಣಿ ಕಷಾಯ ಹೊಡೆದ್ರೆ ನೆಕ್ಸ್ಟ್ ಟೈಮ್ ನೀಮಾಸ್ತ್ರ ಹೊಡಿಬೇಕು, ಆಮೇಲೆ ಶುಂಠಿ ಅಸ್ತ್ರ ಅಥವಾ ಬ್ರಹ್ಮಾಸ್ತ್ರ ಅಥವಾ ಕಾಂಬಿನೇಷನ್ಸ್, ಬ್ರಹ್ಮಾಸ್ತ್ರ ನೀಮಾಸ್ತ್ರ ಅಥವಾ ಬ್ರಹ್ಮಾಸ್ತ್ರ ದಶಪರ್ಣಿ ಕಷಾಯ, ಈ ಟೈಪ್ ಕಾಂಬಿನೇಷನ್ದಾಗ ರೊಟೇಷನ್ದಾಗ ಪ್ರತಿ 4-5 ದಿವಸ ಅಥವಾ ಒಂದು ವಾರಕ್ಕೆ ಒಮ್ಮೆ ನಾವು ರೋಗ ಅಥವಾ ಕೀಟ ಬರಲಿ ಬಿಡಲಿ ಪ್ರೊಫೈಲೆಕ್ಟಿಕ್ ಅಂತ ಮುಂಜಾಗ್ರತಾ ಕ್ರಮವಾಗಿ ಹೀಗೆ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ನಾವು ರೋಗ ಮತ್ತು ಕೀಟಗಳ ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ. ನಾನು 100% ಕಂಟ್ರೋಲ್ ಮಾಡ್ತಾರೆ ಅಂತ ನಾನು ಹೇಳುವುದಿಲ್ಲ, ಯಾಕಂದ್ರೆ ನಾವಿನ್ನೂ ಇತರ ಬಗ್ಗೆ ಸಂಶೋಧನೆ ಮಾಡಿಲ್ಲ. ಸುಭಾಷ್ ಪಾಲಕರತ್ತ ಅಥವಾ ಇನ್ಯಾರು ಶೂನ್ಯ ಬಣ್ಣ ನೈಸರ್ಗಿಕ ಬಗ್ಗೆ ಅವರು ಹೇಳೋ ಪ್ರಕಾರ ಬರೀ 3% ನೀಮಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿಯಸ್ತ್ರ, ಶುಂಠಿಯಸ್ತ್ರ, ದಶಪರ್ಣಿ ಕಷ ಇವೆಲ್ಲ ಅಸ್ತ್ರಗಳನ್ನು ಬಳಸಿರಿ ಅಂತ ಹೇಳ್ತಾರೆ. 3% ಇಫೆಕ್ಟ್ ಇಲ್ಲ ನಮ್ಮಲ್ಲಿ. ಸಾಕಷ್ಟು ಹೆಚ್ಚಿಗೆ ಪರ್ಸೆಂಟ್ ನಾವು ಅದನ್ನು ಮಾಡಬೇಕಾದ್ರೆ ಆ ದಿಸೆಯಲ್ಲಿ ನಮ್ಮಲ್ಲಿಯೂ ಸಹ ಸಂಶೋಧನೆ ಆಗಬೇಕಾಗಿದೆ. ಅಂದ್ರೆ ಪ್ರತಿ ಬೆಳೆಗೆ ಪ್ರತಿ ರೋಗಕ್ಕೆ ಮತ್ತು ಕೀಟಕ್ಕೆ ಯಾವುದು ಇಫೆಕ್ಟ್ ಇದೆ ಅಂದ್ರೆ ನಾವೇನ್ ಕೆಮಿಕಲ್ಸ್ ಹೇಳ್ತಾಳ, ಉದಾಹರಣೆಗಾಗಿ ಈ ಒಂದು ಯಾವುದೋ ರೋಗ ಬತ್ತಂದ್ರೆ ಡೈಮ್ಯೂಥ್ರೇಟ್ ಇಂತಿಷ್ಟು ML ಹೊಡ್ರಿಪ್ಪ ಅಂದ್ರೆ ಅದು ಹತೋಟಿ ಆಗಿ ಆಗ್ತೈತಿ, ಅದು ನಮ್ಮಲ್ಲಿ ಸಂಶೋಧನೆ ಆಗಿದೆ. ಅದಕ್ಕೆ ಪರ್ಯಾಯವಾಗಿ ಈಗೇನದಲ್ಲ ಕೆಮಿಕಲ್ಸ್ ಏನು ಹೇಳ್ತಲ್ಲ ನಾವು, ಆ ಕೆಮಿಕಲ್ಸ್ಗೆ ಪರ್ಯಾಯವಾಗಿ ಇಫೆಕ್ಟಿವ್ ಆಗಿ ನಾವು ಏನೋ ಹರ್ಬಲ್ ಕನ್ಕಾಕ್ಷನ್ಸ್ ಅಂತಲ್ಲ, ನೈಸರ್ಗಿಕ ಕೃಷಿಯಲ್ಲಿ ಮತ್ತು ಸಾವಯವ ಕೃಷಿಯಲ್ಲಿ ಒಂದು ಶೆಡ್ಯೂಲ್ ಡೆವಲಪ್ಮೆಂಟ್ ಮಾಡಬೇಕಾಯ್ತು. ನೈಸರ್ಗಿಕ ಕೃಷಿಯಲ್ಲಿ ಮತ್ತು ಸಾವಯವ ಕೃಷಿಯಲ್ಲಿ ರೋಗ ರುಜಿಗಳನ್ನು ಹತೋಟಿ ಮಾಡಲಿಕ್ಕೆ ಈ ನೈಸರ್ಗಿಕವಾದಂಥ ಪರಿಕರಗಳನ್ನು ಬಳಸಿ ಹತೋಟಿ ಮಾಡಲಿಕ್ಕೆ ನಾವು ಇನ್ನೂ ಶೆಡ್ಯೂಲ್ ಡೆವಲಪ್ ಮಾಡಿಲ್ಲ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ. ಅದು ಭಾಳಷ್ಟು ಅವಶ್ಯಕತೆ ಇದೆ, ಸಂಶೋಧನಾತ್ಮಕ ಅವಶ್ಯಕತೆ ಇದೆ. ಈ ದಿಕ್ಕಿನಲ್ಲಿ ನಾವು ಪ್ರೊಜೆಕ್ಟ್ ಸಹ ಬರಿತಾ ಇದಾವೆ, ಸಬ್ಮಿಟ್ ಮಾಡಿದವ, ಕೆಲವೊಂದು ಒಂದು ಹಂತದಲ್ಲಿ ಅದಾವ. ಈಗ ನಮ್ಮ ಲೆವೆಲ್ದಲ್ಲಿ ಸಾಕಷ್ಟು ನಾವು ಸಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದು ನೈಸರ್ಗಿಕ ಕೃಷಿ ಪದ್ಧತಿ ಆಯ್ತು. ಇನ್ನು ಸಾವಯವ ಕೃಷಿನೂ ತಾಕು ಇಟ್ಕೊಂಡು ಮಾಡಿದವು. ಇದು ಸಾವಯವ ಕೃಷಿ ಏನು ಹೊಸದಲ್ಲ, 2000 ಇಸ್ವಿದ ಮತ್ತು ತದನಂತರ 2002ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಸಾವಯವ ಕೃಷಿಯ ಒಂದು ಪಾಲಿಸಿನ ತಂದು ನನಗನ್ನಿಸ್ತದೆ ಇಡೀ ಭಾರತದಲ್ಲಿ ಕರ್ನಾಟಕ ರಾಜ್ಯ ಸಾವಯವ ಕೃಷಿಯಲ್ಲಿ ಮುಂಚೂಣಿಯಲ್ಲಿದೆ. ಈ ಸಾವಯವ ಕೃಷಿಯಲ್ಲಿಯೂ ಸಹ ನಾವೇನದು ಸಾವಯವ ಪರಿಕರಗಳನ್ನು ಬಳಸ್ತಿದ್ದೆವು. ಅಂದ್ರೆ ವರ್ಮಿ ಕಂಪೋಸ್ಟ್ ಇರ್ಬೋದು, ಸಗಣಿ ಗೊಬ್ಬರ ಇರ್ಬೋದು, ಬೇವಿನ ಹಿಂಡಿ, ಇನ್ನಿತರ ಹಿಂಡಿಗಳು, ಮತ್ತು ಈ ಬಯೋಫರ್ಟಿಲೈಸರ್ ಅಂತ ಇದಾವೆ ಜೈವಿಕ ಗೊಬ್ಬರಗಳಂತ, ಅಜೋಸ್ಪೆರ್ಲಮ್, ಅಜೋಟೋಬ್ಯಾಕ್ಟರ್ಸ್, ಟ್ರೈಕೋಡರ್ಮ, ಈ ರೋಗ ರುಜುಗಳು ಹತೋಟೆಯಾಗಿ ಸೋಡೋಮೋನಾಸ್, ಬೇವಿರಿಯಾ, ಬೆಸಿಲಿಯಾ, ಮೆಟ್ರೈಜಿಯಮು, ಮತ್ತು ಬೆಳೆ ವೈವಿಧ್ಯತೆ, ಆಮೇಲೆ ಕೆಲವೊಂದು ಟ್ರಾಪ್ಸ್ ಅದಾವೆ, ಪೆರೋಮನ್ ಟ್ರಾಪ್ಸು, ಟಿಕ್ಕಿ ಟ್ರಾಪ್ಸು, ಮತ್ತು ಟ್ರಾಪ್ ಕ್ರಾಪ್ಸ್ ಅಂತ ಇದಾವೆ. ಉದಾಹರಣೆಗಾಗಿ ಈ ನಾವು ಚೆಂಡು ಹೂ 10 ಅಥವಾ 12 ಸಾಲಗಳ ನಡು ಒಂದು ಅಥವಾ 2 ಚೆಂಡು ಹೂ ಬೆಳೆದು ಅಂದ್ರೆ ಟೊಮ್ಯಾಟೊ ಇರ್ಬೋದು, ಬೀನ್ಸ್ ಇರ್ಬೋದು, ಹತ್ತಿ ಇರ್ಬೋದು, ಇಂಥವಕ್ಕೆಲ್ಲ ಅವು ಟ್ರಾಪ್ಸ್ ಕ್ರಾಪ್ಸ್ ಆಗ್ತವೆ, ಅವು ಕೀಟಗಳನ್ನು ಹತೋಟಿ ಮಾಡ್ತವೆ ಮತ್ತು ಬೆಳೆ ವೈವಿಧ್ಯತೆ. ಸೊ ಇಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ಯಾವುದೇ ಕಡೆ ಬೆಳೆ ವೈವಿಧ್ಯತೆ ಭಾಳ ಮುಖ್ಯ. ಸೊ ಸಾವಯವ ಕೃಷಿಯಲ್ಲಿ ಈ ರೀತಿಯಾಗಿ ನಾವು ಪೋಷಕಾಂಶಗಳ ನಿರ್ವಹಣೆ ಮಾಡಿದವು ಮತ್ತು ರೋಗ ರುಜಿಗಳನ್ನು ಮತ್ತು ಕೀಟಗಳನ್ನು ಹತೋಟಿ ಮಾಡಿದವು. ಇವನು ತುಲನಾತ್ಮಕವಾಗಿ ನಾಲ್ಕು ಕಂಪ್ಯಾರಿಸನ್ ಮಾಡಿ ನೋಡಿದ್ರೆ ನೈಸರ್ಗಿಕ ಕೃಷಿಗಿಂತ ಸಾವಯವ ಕೃಷಿಯ ಫಲಿತಾಂಶ ನಮಗೆ ಇನ್ನೂ ಧನಾತ್ಮಕವಾಗಿದೆ. ಇಳುವರಿಯಲ್ಲಿ ನೈಸರ್ಗಿಕ ಕೃಷಿಯ ತುಲನಾತ್ಮಕ ಕಂಪ್ಯಾರಿಸನ್ ಮಾಡಿ ನೋಡ್ರೆ ಸಾವಯವ ಕೃಷಿ ನಮಗೆ ಚೆನ್ನಾಗಿ ಕಂಡು ಬಂದಿದೆ. ಸೊ ಈ ಒಂದು ದೃಷ್ಟಿಯಿಂದ ನಾವು ಪಾಲಿಸಿ ಮೇಕರ್ಸ್ ಸರ್ಕಾರಕ್ಕಾಗಲಿ ಮತ್ತು ರೈತರಿಗಾಗಲಿ ಮತ್ತು ಸಾಮಾನ್ಯ ಜನರಿಗಾಗಿ ನಾವು ಏನು ಹೇಳ ಬಯಸಿದಂದ್ರೆ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ ಮತ್ತು ಇನ್ನಿತರೆ ಪರಿಸರ ಸ್ನೇಹಿ ಪದ್ಧತಿಗಳನ್ನು ಇಂಟಿಗ್ರೇಟ್ ಮಾಡಿ ಅಂದರೆ ಸಮಗ್ರವಾಗಿ ಬಳಸಿ ನಾವು ವಿಷಮುಕ್ತ ಆಹಾರನ ಪ್ರೊಡ್ಯೂಸ್ ಮಾಡಲಿಕ್ಕೆ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಬರೇ ನಿಮಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿಯಸ ಅಥವಾ ಬೀಜಾಮೃತ, ಜೀವಾಮೃತ ಬಳಸದೆ ಅವುಗಳ ಜೊತೆ ಜೊತೆಗೆ ನಾವು ಸಗಣಿ ಗೊಬ್ಬರ ಆಗಲಿ ಅಥವಾ ಎರೆಗೊಬ್ಬರ ಆಗಲಿ, ಹಿಂಡಿ ಆಗಲಿ, ಜೈವಿಕ ಗೊಬ್ಬರಗಳಾಗಲಿ, ಇವೆಲ್ಲ ಒಟ್ಟಾಗಿ ನಾವು ಸಮಗ್ರವಾಗಿ ಬಳಸಿದ್ದೇ ಆದರೆ, ಮುಂಜಾಗ್ರತಾ ಕ್ರಮವಾಗಿ ಬೆಳೆ ವೈವಿಧ್ಯತೆ ಇಟ್ಕೊಂಡಿದ್ದೇ ಆದರೆ ಸಾಕಷ್ಟು ಮಟ್ಟಿಗೆ ವಿದೌಟ್ ಕೆಮಿಕಲ್ಸ್ ನಾವು ಬೆಳೆ ಬೆಳೆಯೋಕ್ಕೆ ಸಾಧ್ಯತೆ ಇದೆ. ಇದರ ಹೊರತಾಗಿಯೂ ಸಹ ಅಚಾನಕ್ಕಾಗಿ ಬೆಳೆ ವಾತಾವರಣದಲ್ಲಿ ವೈಪರೀತ್ಯ ಆದ್ರೆ, ಯಾವುದೋ ಒಂದು ಕಾರಣಕ್ಕಾಗಿ ಯಾವುದೋ ಒಂದು ರೋಗ ಬಂದರೂ ಸಹ ನಾವು ಶಿಫಾರಸು ಮಾಡಿದ ಡೋಸು ಮತ್ತು ಸಮಯದ ಪ್ರಕಾರ ಯಾವುದೇ ಒಂದು ಔಷಧ ಸ್ಪ್ರೇ ಮಾಡಿದ್ರೂ ಯಾವುದೇ ಹಾನಿ ಇಲ್ಲ. ನಮ್ಮ ಉದ್ದೇಶ ಇಷ್ಟ, ಮಣ್ಣಿನಲ್ಲಿ, ಆಹಾರದಲ್ಲಿ, ಪರಿಸರದಲ್ಲಿ ಉಳಿಕೆ ಇರಬಾರ್ದು ಅಷ್ಟೇ. ನೀವು ಯಾವುದೇ ಒಂದು ತೊಗರಿ ಟೂ ಮಚ್ ಇಸ್ ಟು ಬ್ಯಾಡ್ ಅಂತಾರೆ. ಸೊ ಕೆಮಿಕಲ್ಸ್ ಯಾವುದೇ ಒಂದು ಕೆಮಿಕಲ್ಸ್ ಅತ್ಯಂತ ಮಿತವಾದಂತ ಪ್ರಮಾಣದಲ್ಲಿ ಉಪಯೋಗ ಮಾಡ್ರೆ ನಾವು ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಪ್ರಚೋದಕೆಯಾಗಿ ಬಳಕೆ ಆಗ್ತದೆ. ಈ ಹೋಮಿಯೋಪತಿ ಕೇಳಿರ್ಬೋದು, ಹೋಮಿಯೋಪತಿ ಪ್ರಿನ್ಸಿಪಲ್ ಅದೇ, ಯಾವುದೋ ಒಂದು ಅಂಶ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ ಆಕ್ಟಿವೇಟ್ ಮಾಡಬಿಡ್ತಾರೆ ಅದ್ರಲ್ಲಿ. ಅದೇ ರೀತಿ ನಮ್ಮ ಕೆಮಿಕಲ್ಸ್ ಸಹ ಶಿಫಾರಸು ಮಾಡಿದ ಪಕ್ಕ ವೈಜ್ಞಾನಿಕವಾಗಿ ಕರೆಕ್ಟ್ ಡೋಸು, ಕರೆಕ್ಟ್ ಸಮಯ ಮತ್ತು ಮೆಥಡ್ ಅಪ್ಲಿಕೇಶನ್ಸ್ ಮಾಡಿದ್ರೆ ಉಳಿಕೆ ಇರುವುದಿಲ್ಲ ಪರಿಸರದಲ್ಲಿ ಮತ್ತು ನಮ್ಮ ಆಹಾರದಲ್ಲಿ. ಖಂಡಿತವಾಗಿಯೂ ಉತ್ತಮವಾದಂಥ ಬೆಳೆ ನಮ್ಮ ರೈತರು ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಕೆ ಮಾಡಿಕೊಂಡು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು ಹೇಳಬೇಕಂದ್ರೆ ನಾವೆಲ್ಲ ಸಮಗ್ರ ಕೃಷಿ ಪದ್ಧತಿ, ಬೆಳೆ ವೈವಿಧ್ಯ, ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಹೇಳ್ತಾ ಇದ್ದೇವೆ. ಬಟ್ ಇವಕ್ಕೆಲ್ಲ ಮೂಲ ಕಾರಣ ಏನು ಅಂದರೆ ದನಕರುಗಳು. ನಮ್ಮ ರೈತರಲ್ಲಿ ದನಕರುಗಳು ಇರಬೇಕಾಗ್ತದೆ. ಇವತ್ತು ನೋಡಿ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಹೇಳ್ತಾ ಇದ್ದೇವೆ. ನೈಸರ್ಗಿಕ ಕೃಷಿ ಅಂದ ತಕ್ಷಣ ನಮಗೆ ನಾವು ಹೇಳೋದು ದೇಶಿ ಆಕಳ ಮತ್ತು ಗಂಜಲ ಮತ್ತು ಸಗಣಿ ಬಳಸಬೇಕಂತ. ಇವೇನು ಪರಿಕರಗಳದಲ್ಲ, ಜೀವಾಮೃತ ಬೀಜಾಮೃತ ಮಾಡಲಿಕ್ಕೆ ನಾವು ಬಳಸಿದ್ದು ಮೂಲ ಅಂದ್ರೆ ದೇಶಿ ಆಕಳದ ಗಂಜಲ ಮತ್ತ ಸಗಣಿ, ಇದು ಮೂಲ. ಈ ದೇಶಿ ಆಕಳ ಮತ್ತು ಯಾಕೆ ಬಳಸಬೇಕಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ನಮ್ಮ ವಿಜ್ಞಾನಿಗಳಲ್ಲೂ ಅದೇ ಇತ್ತು. ನಮ್ಮಲ್ಲೂ ನಾವೇನಿದು ಶೂನ್ಯ ಬಣ್ಣ ನೈಸರ್ಗಿಕ ಕೃಷಿ ಮಾಡಿದ ಪ್ರೊಜೆಕ್ಟ್ ಏನು ತಗೊಂಡಿದ್ದಲ್ಲ, ಅದಕ್ಕಿಂತ ಮುಂಚೆ ನಮ್ಮಲ್ಲೂ ಅದೇ ಒಂದು ಮನೋಭಾವ ಇತ್ತು. ಏನು ವ್ಯತ್ಯಾಸ ಇಲ್ಲ ಅಂತ. ಯಾವುದು ನಮ್ಮ ದೇಶಿ ಆಕಳ ಆದಂತ ಗೀರ್ ತಳಿ ಇರ್ಬೋದು, ಕಿಲಾರಿ ಇರ್ಬೋದು, ಮಲ್ನಾಡ್ ಗಿಡ್ಡ ಇರ್ಬೋದು, ಹಳ್ಳಿಕಾರ, ಸಿಂಧಿ, ಸಾಯಿವಾಲ್, ಇವೇನದಲ್ಲ ತಳಿಗಳು, ಇವುಗಳ ಸಗಣಿಯಲ್ಲಿ ಮತ್ತು ನಮ್ಮ ಎಚ್ ಎಫ್ ಏನದಲ್ಲ ಬೇರೆ ದೇಶದ ತಳಿಗಳಾದಂತ ಎಚ್ ಎಫ್ ಮತ್ತು ಜರ್ಸಿ, ಇವುಗಳ ಸಗಣಿಯಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ. ವ್ಯತ್ಯಾಸ ನಾವನ್ನು ವೈಜ್ಞಾನಿಕವಾಗಿ ಅನಲೈಸ್ ಮಾಡಿ ನಾವು ಕಂಡುಕೊಂಡಿದ್ದೆವು. ಯಾವ ರೀತಿ ವ್ಯತ್ಯಾಸ ಅಂದ್ರೆ ಅವುಗಳಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳಲ್ಲಿ ವ್ಯತ್ಯಾಸ ಇದೆ, ಅವುಗಳಲ್ಲಿರುವಂತಹ ಪೋಷಕಾಂಶಗಳಲ್ಲಿ ವ್ಯತ್ಯಾಸ ಇದೆ. ಇದರರ್ಥ ದೇಶಿ ಆಕಳ ಸಗಣಿ ಮತ್ತು ಗಂಜಲದಲ್ಲಿ ಸೂಕ್ಷ್ಮಾಣು ಜೀವಗಳಂತ ಪೋಷಕಾಂಶಗಳ ಪ್ರಮಾಣ ಈ ಎಚ್ ಎಫ್ ಮತ್ತು ಜರ್ಸಿ ಆಕಳ ಇದಲ್ಲ ಹೊರದೇಶದ ತಳಿಗಳು, ಇವಕ್ಕಿಂತ 3-4 ಪಟ್ಟು ಹೆಚ್ಚದಾವು ಸೂಕ್ಷ್ಮಾಣು ಜೀವಗಳು ಮತ್ತು ಪೋಷಕಾಂಶಗಳು. ಸೊ ಹೀಗಾಗಿ ದೇಶಿ ಆಕಳಗಳ ಗಂಜಲ ಮತ್ತು ಸಗಣಿಯನ್ನು ಈ ನಮ್ಮ ನೈಸರ್ಗಿಕ ಕೃಷಿಯ ಸಾವಯವ ಕಲಿಸೋದು ಬಹಳಷ್ಟು ಸೂಕ್ತವಾಗಿದೆ. ಇನ್ನು ರೈತರು ಹೇಳ್ತಾರೆ ದೇಶಿ ಆಕಳ ನಮಗೆ ಸಿಗ್ತಾ ಇಲ್ಲ, ನಮ್ಮಲ್ಲಿ ಜರ್ಸಿ ಆಕಳ, ಇನ್ಯಾವುದೋ ತಳಿಯವರು. ಸೊ ನೋ ಪ್ರಾಬ್ಲಮ್ ಇಲ್ಲ, ತೊಂದರೆ ಏನಿಲ್ಲ, ನೀವೇನೇ ತಳಿ ಇದ್ರೂ ಆದ್ರೆ ಅದನ್ನು ಹೆಚ್ಚು ಹೆಚ್ಚು ಬಳಸಬೇಕಾದೈತಿ. ಇದು 4 ಕಿಲೋ ಬೆಳೆಸಿದ್ರೆ ಅದು 8 ಕಿಲೋ ಬಳಸಬೇಕಾದ. ಸೊ ಹೆಚ್ಚು ಹೆಚ್ಚು ನೀವು ಸಗಣಿ ಮತ್ತು ಗಂಜಲಗಳನ್ನು ಗೊಬ್ಬರದ ಮುಖಾಂತರವಾಗಿ ಅಥವಾ ಈ ಏನು ನಾವು ಪರಿಕರಗಳೆಲ್ಲ ಹೇಳಲ್ಲ ಗಣಜೀವಂಬತ್ತ ಇವುಗಳ ಮುಖಾಂತರವಾಗಿ ನಾವು ಬಳಸಿದ್ದೇ ಆದ್ರೆ ಇಲ್ಲಿ ಸೂಕ್ಷ್ಮಾಣು ಜೀವಗಳ ಸಂಖ್ಯೆ ಹೆಚ್ಚಾಗ್ತದೆ, ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಾಗ್ತದೆ. ಸೊ ಮಣ್ಣಿನ ಆರೋಗ್ಯ ಹೆಚ್ಚಾಗ್ತದೆ, ಮಣ್ಣಿನಲ್ಲಿ ಗಾಳಿ ಆಡೋದಕ್ಕೆ ಹೆಚ್ಚಾಗ್ತದೆ, ನೀರು ಇಂಗುವುದು ಹೆಚ್ಚಾಗ್ತದೆ, ಪೋಷಕಾಂಶದ ಲಭ್ಯತೆ ಹೆಚ್ಚಾಗ್ತದೆ ಬೆಳೆಗಳಿಗೆ. ಸೊ ಹೀಗಾಗಿ ಬೆಳೆಗಳು ಆರೋಗ್ಯಯುತವಾಗಿ ನಾವು ಬೆಳೆಗಳನ್ನು ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ಸೊ ಹೀಗಾಗಿ ರೈತರು ಮೊದಲು ಮಾಡಬೇಕಾದದ್ದು ಕನಿಷ್ಠ ಒಂದು ದೇಶಿ ಆಕಳ ಅಥವಾ ಯಾವುದರೆ ದನಗಳು ಅಂತ ತಿಳ್ಕೊಂಡು, ಎಮ್ಮೆ ಇರ್ಬೋದು, ಹೋರಿ ಇರ್ಬೋದು, ಬಿಗಿನಿಂಗ್ದಾಗ ಹಂತ ಹಂತವಾಗಿ ನೀವು ದೇಶಿ ತಳಿಗಳನ್ನು ಮೇಂಟೈನ್ ಮಾಡಿ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಲಿಕ್ಕೆ ಸಾಧ್ಯ ಇದೆ. ಬರೇ ನೀವು ಈ ದನಗಳಿಲ್ಲದ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಮಾಡ್ತಾನೋದು ಅದು ಅಷ್ಟೊಂದು ಸಮಂಜಸ ಅಲ್ಲ. ಸೊ ಹೀಗಾಗಿ ನಮ್ಮ ಪರಿಸರದಲ್ಲಿ ಬದಲಾವಣೆ ಆಗಬೇಕಾದ್ರೆ, ನಮ್ಮ ಆಹಾರದಲ್ಲಿ ಪೌಷ್ಟಿಕತೆ ಬರಬೇಕಾದ್ರೆ ನಾವು ಹೆಚ್ಚು ಹೆಚ್ಚು ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ, ಸಮಗ್ರ ಪದ್ಧತಿಗಳನ್ನು ಬಳಸ್ಕೊಳ್ಬೇಕಾಗತ್ತೆ, ಕೃಷಿ ವೈವಿಧ್ಯತೆಗಳನ್ನು ಬಳಸ್ಕೋಬೇಕಾಗತ್ತೆ, ಮತ್ತು ಕುಟುಂಬ ಕೃಷಿ ಮಾಡಬೇಕಾಗತ್ತೆ. ಇವಾಗ ನೋಡ್ರಿ ಕುಟುಂಬ ಕೃಷಿ ಅಂದ ತಕ್ಷಣ 4 ಜನ ಒಂದು ಮನೆಯಲ್ಲಿ ಇದ್ರೆ ಆ 4 ಜನಕ್ಕೆ ಒಂದು ವರ್ಷಕ್ಕೆ ಏನು ಬೇಕಾಗ್ತೈತಿಲ್ಲ ಆಹಾರ, ಅವನ್ನೆಲ್ಲ ಕೃಷಿ ಕ್ಷೇತ್ರದಿಂದ ಬೆಳೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ತೃಣಧಾನ್ಯ ಇರ್ಬೋದು, ಅಕಡಿ ಕಾಳು ಇರ್ಬೋದು, ಕಾಯಿಪಲ್ಲೆ ಇರ್ಬೋದು, ಹಣ್ಣು ಹಂಪಲ, ತಮಗೇನು ಸೇವನ ಅದನ್ನು ಬೆಳಕು. ರೈತರು ಹೆಚ್ಚಿಗೆ ಬೆಳೆದಿದೆ ಸರ್ಪ್ಲಸ್ ಏನಂತಾರಲ್ಲ, ಮಿಕ್ಕದ್ದು ಮಾತ್ರ ಮಾರುಕಟ್ಟೆಗೆ ತಗೊಂಡು ಹೋಗಿ ಸೇಲ್ ಮಾಡಬೇಕಾದೈತಿ. ಅದರ ವಿಪರ್ಯಾಸ ಅಂದ್ರೆ ನಮ್ಮ ರೈತರು ಮಾರುಕಟ್ಟೆ ದೃಷ್ಟಿಯಿಂದ ಮಾತ್ರ ಕೃಷಿ ಮಾಡ್ತಾ ಇದ್ದಾರೆ, ಅದು ಸಣ್ಣ ಮತ್ತು ಅತಿ ಸಣ್ಣ ರೈತರು. ದೊಡ್ಡ ರೈತರು ಮಾರುಕಟ್ಟೆ ದೃಷ್ಟಿ ಇಟ್ಕೊಂಡು ಮಾಡ್ರೆ ಏನು ಅಷ್ಟೊಂದು ತೊಂದರೆ ಅವ್ರಿಗೆ ಆಗುದಿಲ್ಲ. ಆದ್ರೆ ನಮ್ಮ ಸಣ್ಣ ರೈತರು ವಾಣಿಜ್ಯಿಕವಾಗಿ ಕೆಲವೇ ಕೆಲವು ಏಕ ಬೆಳೆ ಪದ್ಧತಿಯನ್ನು ಮಾಡೋದ್ರಿಂದ ಸಾಕಷ್ಟು ಅವರ ಆರ್ಥಿಕತೆಯಲ್ಲೂ ಕುಂಠಿತವಾಗ್ತದೆ. ಇವಾಗ ನೋಡ್ರಿ ಒಂದು ಕ್ಷೇತ್ರದಲ್ಲಿ ರೈತರು, ಅದು ಸಣ್ಣ ಮತ್ತು ಅತಿ ಸಣ್ಣ ರೈತರು, ಎಲ್ಲಾ ರೈತರು ಒಂದೇ ಬೆಳೆ ಬೆಳೆದ್ರಂದ್ರ ಈ ಟೊಮ್ಯಾಟೊ ಆಗಲಿ ಅಥವಾ ಹತ್ತಿ ಆಗಲಿ ಅಥವಾ ಸೋಯಾಬೀನ್ ಆಗಲಿ ಗೋವಿನ ಜೋಳ ಆಗಲಿ ಯಾವುದೇ ಆಗಲಿ ಒಂದೇ ಬೆಳೆಯದೇ ಅಂದ್ರೆ ಅದನ್ನ ಮಾರುಕಟ್ಟೆಗೆ ತಗೊಂಡು ಹೋದ್ರೆ ಅಲ್ಲಿ ಸರ್ಪ್ಲಸ್ ಆಗ್ತೈತಿ, ಮಾಲ್ ಒಮ್ಮೆಲೆ ಬರ್ತೈತಿ ಮಾರುಕಟ್ಟೆಗೆ, ಅಲ್ಲಿ ದಾರಿನಿ ಬಿದ್ದು ಹೋಗ್ತೈತಿ, ಅದು ಯಾರ ಕೈಯಾಗೂ ಇಲ್ಲ. ಅದು ಸರ್ವೇ ಸಾಮಾನ್ಯ, ಯಾವುದೇ ಒಂದು ರೈತ ಉತ್ಪಾದನೆ ಮಾಡಿದಂತ ಮಾಲ ಅಥವಾ ಪ್ರೊಡ್ಯೂಸಿಗೆ ದರ ನಿರ್ಧರಿಸುವುದು ಮಾರುಕಟ್ಟೆ, ಸಪ್ಲೈ ಅಂಡ್ ಡಿಮಾಂಡ್ ಅಂತಾರಲ್ಲ, ಅದು ಯಾರ ಕೈಯಲ್ಲೂ ಇಲ್ಲ. ಅದು ಸೊ ಹೀಗಾಗಿ ನಮ್ಮಲ್ಲಿ ಆರ್ಥಿಕತಾ ದೃಷ್ಟಿಯಿಂದ ಇದು ಬೆಳೆ ವೈವಿಧ್ಯತೆ ಬಹಳ ಅನುಕೂಲ ಆಗ್ತೈತೆ ರೈತರಿಗೆ, ಮತ್ತು ಸಾಮಾಜಿಕ ದೃಷ್ಟಿಯಿಂದ ಆಗಿರ್ಲಿ, ಆರೋಗ್ಯ ದೃಷ್ಟಿಯಿಂದ. ಸೊ ಇವೆಲ್ಲ ದೃಷ್ಟಿಯಿಂದ ಬೆಳೆ ವೈವಿಧ್ಯತೆ ಮಾಡಬೇಕು ಮತ್ತು ಸ್ಥಾನಿಕವಾದಂಥ ಈ ಪರಿಕರಗಳನ್ನು ಬಳಸಬೇಕಾಗ್ತೈತೆ ರೈತರು. ನಾವು ಇವಾಗ ಜೀವಾಮೃತ ಹೇಳಿದ ತಕ್ಷಣ ವಿಪರ್ಯಾಸ ಅಂದ್ರೆ ಮಾರುಕಟ್ಟೆಯಲ್ಲಿ ಜೀವಾಮೃತ ಮಾರಲಿಕ್ಕೆ ತರ್ತಾರೆ, ಅದು ಬಹಳಷ್ಟು ತೊಂದರೆ ಆಗ್ತದೆ. ಇವಾಗ ನೋಡಿ ಮಾರುಕಟ್ಟೆಯಲ್ಲಿ ಎಲ್ಲ ಪ್ರಾಡಕ್ಟ್ ಬರ್ತಾ ಇದೆ ಸಾವಯವ ಪರಿಕರಗಳನ್ನು. ಈ ಸಾವಯವ ಪದ್ಧತಿ ಮತ್ತು ನೈಸರ್ಗಿಕ ಪದ್ಧತಿ ವ್ಯತ್ಯಾಸ ಇಷ್ಟ, ನೈಸರ್ಗಿಕ ಕೃಷಿಯಲ್ಲಿ ರೈತರು ತನ್ನ ಕ್ಷೇತ್ರದಲ್ಲಿ ತಾನೇ ಎಲ್ಲ ಪರಿಕರಗಳನ್ನು ಉತ್ಪಾದನೆ ಮಾಡಿ ಕೃಷಿಯಲ್ಲಿ ಬಳಸಬೇಕಾಗ್ತೈತಿ. ಆದ್ರೆ ಸಾವಯವ ಕೃಷಿಯಲ್ಲಿ ಹಂಗಿಲ್ಲ. ತನ್ನ ಕ್ಷೇತ್ರ ಬಿಟ್ಟು ಹೊರಗಿಂದರೂ ಮಾರುಕಟ್ಟೆ ಅಂತ ಅಥವಾ ಇನ್ಯಾವುದು ಬೇರೆ ಕ್ಷೇತ್ರದಿಂದ ಸಹ ಪರಿಕರಗಳನ್ನು ತಂದು ತನ್ನ ಕ್ಷೇತ್ರದಲ್ಲಿ ಬಳಸಲಿಕ್ಕೆ ಅವಕಾಶ ಇದೆ. ಇದ ವ್ಯತ್ಯಾಸ ನೈಸರ್ಗಿಕ ಮತ್ತು ಸಾವಯವ ಕೃಷಿಯಲ್ಲಿ. ಸೊ ಇನ್ನು ಮುಂದೆ ರೈತರು ಸಾಧ್ಯವಾದಷ್ಟು ಸ್ಥಳೀಯವಾಗಿ ಲಭ್ಯವಿರುವಂಥ ಪರಿಕರಗಳನ್ನು ಬಳಸಬೇಕು. ತಾವೇ ರೈತರು ಉತ್ಪತ್ತಿ ಮಾಡುವ ನಾವು ಈ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯಲ್ಲಿ ಈ ಯೋಜನೆಯಲ್ಲಿ ಸಾಕಷ್ಟು ರೈತರಿಗೆ ತರಬೇತಿ ಕೊಟ್ಟವ, ಡೆಮಾನ್ಸ್ಟ್ರೇಷನ್ಸ್ ಮಾಡಿದವ, ರೈತರನ್ನು ಕ್ಷೇತ್ರ ಭೇಟಿಗೆ ಕರ್ಕೊಂಡು ಹೋಗಿದವ. ಸೊ ಆ ರೈತರಲ್ಲೂ ಸಹ ನಾವು ವೈಜ್ಞಾನಿಕವಾಗಿ ವಿಶ್ಲೇಷಣೆಯ ಸಂಶೋಧನೆ ಕಂಡುಕೊಂಡಿದ್ದವು. ಸೊ ಕೆಲವೊಬ್ಬ ರೈತರು ಬಹಳಷ್ಟು ಇದರಿಂದ ಪ್ರಭಾವಿತರಾಗಿ ಪರಿಸರ ಸ್ನೇಹಿ ಪದ್ಧತಿಗಳನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಬ್ಬ ರೈತರು ಆ ಧೈರ್ಯ ಬರ್ತಾ ಇಲ್ಲ. ಬಟ್ ಆ ಧೈರ್ಯ ಬರಬೇಕಾದ್ರೆ ಹಂತ ಹಂತವಾಗಿ ತಾವು ಹೋಗಬೇಕಾಗ್ತೈತಿ. ಉದಾಹರಣೆಗಾಗಿ ಇರಿಗೇಟೆಡ್ ಏರಿಯಾ ಅಂತದ್ದು ಕಮಾಂಡ್ ಏರಿಯಾ ಅಚ್ಚುಕಟ್ಟು ಪ್ರದೇಶಗಳಂತ ಘಟಪ್ರಭಾ ಕಮಾಂಡ್ ಇರ್ಬೋದು, ಕೃಷ್ಣಾ ಕಮಾಂಡ್ ಇರ್ಬೋದು, ಕಾವೇರಿ ಕಮಾಂಡ್, ಇವೆಲ್ಲ ಕಮಾಂಡ್ ಏರಿಯಾದಾಗ ಏನಾಗ್ತೈತಿ ಅಂದ್ರೆ ವಾಣಿಜ್ಯಿಕವಾಗಿ ಹೆಚ್ಚು ಪರಿಕರಗಳ ಬಳಸಿ ಏಕ ಬೆಳೆ ಪದ್ಧತಿ ಬೆಳೀತದ್ರ ಈ ತಕ್ಷಣ ಆ ಹಂತ ಒಂದು ಪರಿಸರವನ್ನು ಕೃಷಿ ಪರಿಸರವನ್ನು ನೈಸರ್ಗಿಕ ಮತ್ತು ಸಾವಯವ ಕೃಷಿಗೆ ಬದಲಾವಣೆ ಮಾಡೋದು ಅಷ್ಟೊಂದು ಸಮಂಜಸವಲ್ಲ ತಕ್ಷಣಕ್ಕೆ. ಸೊ ಅದಾಗಬೇಕಾದ್ರೆ ಹಂತ ಹಂತವಾಗಿ ಆಗ್ಬೇಕಾರೆ ಮೊದಲು ಇಂಟಿಗ್ರೇಟೆಡ್ ಪದ್ಧತಿ ಅಳವಡಿಸಿಕೊಳ್ಬೇಕು. ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇಂಟಿಗ್ರೇಟೆಡ್ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇವೆಲ್ಲ ಇದರ ಅರ್ಥ